ತವರೂರು ಸಚಿವ ಕೆ ಗೋಪಾಲಯ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳಿಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸೋಮವಾರಪೇಟೆ ತಾಲೂಕು ಕುಂಬೂರು ಗ್ರಾಮದ ಕೆಎಂ ಜಗದೀಶ್ ಅವರ ಪತ್ನಿ ಕೆಎಂ ಶಿವಾಣಿ ಅವರ ಜೊತೆಗೆ ಮಾತನಾಡ್ತಿದ್ದೀವಿ. ಅವರ ಮನೆಯ ಆಸುಪಾಸಿನಲ್ಲಿ ವಿಶಾಲವಾದ ಆವರಣ ಇಟ್ಟುಕೊಂಡು ಅಲಂಕಾರಿಕ ಗಿಡಗಳನ್ನು, ಔಷಧೀಯ ಗಿಡಗಳನ್ನು ಬೆಳೆಸ್ತಿದ್ದಾರೆ, ಪ್ರಯೋಗ ಮಾಡಿದರೆ. ಅದರ ವಿಶೇಷವಾದ ಸಂಗತಿಗಳು ಇವತ್ತು ನಿಮಗಾಗಿ ಬಿತ್ತರವಾಗ್ತವೆ. ಹಾಗೆ ಶಿವಾಣಿ ಅವರು ಔಷಧಿ ರಹಿತ ಚಿಕಿತ್ಸೆ ಆರೋಗ್ಯ ರಕ್ಷಣೆಯಲ್ಲಿ ಹೇಗೆ ನೆರವಾಗುತ್ತೆ ಅನ್ನೋದ್ರ ಬಗ್ಗೆನೂ ಮಾಹಿತಿಯನ್ನ, ಅನುಭವಗಳನ್ನ ಹಂಚಿಕೊಳ್ತಿದ್ದಾರೆ. ಮೇಡಮ್, ಹೇಳಿ ನಿಮ್ಮ ವಿಚಾರಗಳನ್ನ. ಕುಂಬೂರಿಗೆ ಯಾವಾಗ ಬಂದ್ರಿ? ಕುಂಬೂರಿಗೆ ಬಂದು 35 ಇಯರ್ಸ್ ಆಯ್ತು. ನೀವು ಮೂಲತಃ ಎಲ್ಲಿಯವರು? ನನ್ನ ತಾಯಿ ಮನೆ ಶಿವಮೊಗ್ಗ, ಅಂದಗದ್ದೆ ಅಂತ ಹೇಳಿ, ಬರ್ಡ್ ಸ್ಯಾಂಕ್ಚುರಿ ಎಲ್ಲ ಇದೆ. ಏನ್ ಓದಿದ್ದು ತಾವು? ನನ್ PUC. ನನ್ಗೆ ಕುಕಿಂಗ್ ತುಂಬಾ ಇಷ್ಟ, ಹಾಗಾಗಿ ಕುಕಿಂಗ್ ಕ್ಲಾಸಸ್, ಮತ್ತೆ ಎಂಬ್ರಾಯ್ಡ್ರಿ ತುಂಬಾ ಇಷ್ಟ, ಎಂಬ್ರಾಯ್ಡ್ರಿ ಕ್ಲಾಸಸ್ ಈ ತರ ಎಲ್ಲ ಹೋಗ್ತಾ ಇದ್ದೆ ಬೆಂಗಳೂರಲ್ಲಿ, ಡೆಸರ್ಟ್ಸ್ ಕ್ಲಾಸಸ್ ಅಂತ. ಮದ್ವೆ ಆಗಿ ಒಂದು 8 ಮಂತ್ಸ್ ಚಿಕ್ಕಮಂಗ್ಳೂರಲ್ಲೇ ಇದ್ವಿ ಅತ್ತೆ ಮಾವನ ಜೊತೆ. ಆಮೇಲೆ ಪಾರ್ಟಿಷನ್ ಆಯ್ತು, ನಾವ್ ಇಲ್ಲಿಗೆ ಬಂದ್ವಿ. ಏನು ವಿಶೇಷವಾದ ಅಡಿಗೆ ಮಾಡೋದ್ರಲ್ಲಿ ತೊಡಸ್ಕೊಳ್ತೀರಿ? ಸಾಮಾನ್ಯವಾಗಿ ಅನ್ನ ಸಾರು ದೋಸೆ ರೊಟ್ಟಿ ಆಮೇಲೆ ಚಿತ್ರಾನ್ನ ಉಪ್ಪಿಟ್ಟು ಇವೆಲ್ಲ ಅನೇಕರು ಮಾಡ್ತಾರೆ, ನಿಮ್ದು ಏನು ವಿಶೇಷತೆ? ನಂಗೆ ಮುಂಚೆ ತುಂಬಾ ನಾನ್ ವೆಜ್ ಮಾಡೋದು ಇಂಟ್ರೆಸ್ಟ್. ಏನೇ ಅಡಿಗೆ ನೋಡಿದ್ರು ಕಲಿಬೇಕು ಮಾಡ್ಬೇಕು ಅನ್ನೋದು ತುಂಬಾ ಇಂಟ್ರೆಸ್ಟ್. ಮತ್ ಡೆಸರ್ಟ್ಸ್, ಊಟ ಆದ್ಮೇಲೆ ಮಾಡೋ ಡೆಸರ್ಟ್ಸ್ ಗಳು ಏನಾದ್ರು ಸ್ಪೆಷಲ್ ಆಗಿ ಮಾಡ್ಬೇಕು. ನಾನ್ ವೆಜ್ ಅಲ್ಲಿ ರೆಸಿಪೀಸ್ ಬರೆಯೋದು ಕಲಿಯೋದು ತುಂಬಾ ಇಂಟ್ರೆಸ್ಟ್. ಈಗ ಸ್ವಲ್ಪ ನಾನ್ ವೆಜ್ ಕಡಿಮೆ ಆಯ್ತು, ವೆಜ್ ಜಾಸ್ತಿ ಆಯ್ತು. ಬಟ್ ಸ್ಟಿಲ್ ಯಾರು ಬಂದ್ರೆ ಹಾಗೆ ಅಡ್ಗೆ ಮಾಡಿ. ಯಾಕೆ ನಾನ್ ವೆಜ್ ಕಡಿಮೆ ಮಾಡ್ಕೊಳ್ತದ್ರಿ? ನಾನು ಶ್ರೀಶೀತ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಮೆಡಿಟೇಷನ್ಸ್ ಎಲ್ಲ ಜಾಸ್ತಿ ಆದ್ಮೇಲೆ ನಾನ್ ವೆಜ್ ಅಷ್ಟು ಇಷ್ಟ ಆಗಲ್ಲ. ಆಮೇಲೆ ಪ್ಲಸ್ ನಾನು ತುಂಬಾ ಪೂಜೆ ಆತರ ಇನ್ವಾಲ್ವ್ ಆಗಕ್ ಶುರುವಾಯ್ತು. ಬಟ್ ಮಾಡ್ತೀನಿ, ಯಾರೇ ಬರ್ಲಿ ಅವರಿಗೆ ನಾನ್ ನಾನ್ ವೆಜ್ ಅಡಿಗೆ ಮಾಡಿ ಊಟ. ಆದ್ರೂ ಅದರ ಪರಿಣಾಮ ಬೇರೆಯವ್ರ ಮೇಲೂ ಅದೇ ಆಗುತ್ತಲ್ವಾ? ಏನು, ನಾವು ಪೂಜೆ ಮಾಡೋದ್ರ ಪೂಜೆ ಮಾಡೋದಾಗ್ಲಿ ನಿಮ್ಮ ಆಹಾರ ಸೇವನೆ ಆಗ್ಲಿ. ಆಯ್ತು, ತಮ್ಮ ಬಂದಿದ್ದ, ಅವನಲ್ಲೊಂದು 6 months ಇದ್ದ. ಆಕ್ಚುಲಿ ಅವನ್ ಇರೋದು ಜಿಗ್ನೆನಲ್ಲಿ, ವಿವೇಕಾನಂದ ಕೇಂದ್ರದಲ್ಲಿರೋದು. ಅವನಿಗೆ ಒಂದು 2-3 years ಇಂದ ಅಮ್ಮನ ಮನೇಲಿ ಅಣ್ಣನ ಜೊತೆನೆ ಇದ್ದ. ಯೂಶಲಿ ಅಲ್ಲಿಂದ ಇಲ್ಲಿಗೆ ಡೈರೆಕ್ಟ್ ಬಂದಾಗ ಇಲ್ಲಿ ನಾನು ಯೋಗ ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳಿದ್ರೆ ಮಾಡ್ತಾ ಇದ್ದ. ಅಣ್ಣನ ಮನೇಲಿ ಬಂದ್ಮೇಲೆ ಅವ್ರ ಜೊತೆ ಹೇಳಿದ್ ಕೇಳ್ತಿರ್ಲಿಲ್ಲ, ಅವನ ಹ್ಯಾಂಡಿಕ್ಯಾಪ್ ಆಕ್ಚುಲಿ ಮೆಂಟಲಿ ಚಾಲೆಂಜ್, ಹಾಗಾಗಿ ಅವನ್ ಅಲ್ಲಿ ಮಾಡ್ತಿರ್ಲಿಲ್ಲ. ಬಟ್ ಇಲ್ಲಿಗೆ ಬಂದ್ಮೇಲೆ ಡೈಲಿ ನೀನು ಪ್ರಾಣಾಯಾಮ ಎಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಮಾಡೋನು. ಪ್ಲಸ್ ನಾನು ಓಂ ನಮ ಶಿವ ಇದು ಅಷ್ಟೋತ್ರ ಎಲ್ಲ ಹೇಳ್ಬೇಕಾದ್ರೆ ವೀಲ್ ಚೇರ್ ಅಲ್ಲಿ ಇರ್ತಾನೆ, ಬಂದ್ ಕುತ್ಕೊಂಡು ಓಂ ನಮ ಶಿವಾಯ ಅಂದ್ರೆ ಹೇಳಕ್ ಕ್ಲಿಯರ್ ಆಗಿ ಬರಲ್ಲ, ಬಟ್ ಓಂ ನಮ ಶಿವಾಯ ಚಾಂಟ್ ಮಾಡ್ತಾ ಇರ್ತೀವಿ. ಆಮೇಲೆ ಸಾಯಂಕಾಲ ಯೂಶಲಾಗಿ 6:15 ಇಂದ ನಮ್ಗೆ ಆರ್ಟ್ ಆಫ್ ಲಿವಿಂಗ್ ಇಂದ ಸೀನಿಯರ್ ಟೀಚರ್ ರಾಧಕ್ಕ ಅಂತ ಅವ್ರದ್ದು ನಾಲೆಜ್ ಸೆಷನ್ಸ್ ಇರುತ್ತೆ, ನಾರದ ಭಕ್ತಿ ಸೂತ್ರ ಆತರ ಎಲ್ಲ, ಪ್ಲಸ್ ಗುರುಗಳದ್ದು ನಾಲೆಜ್ ಬುಕ್ ಇಂದ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಅದನ್ನೆಲ್ಲ ಬಂದ್ ಕುತ್ಕೊಂಡು ಕೇಳೋನು. ಅದಾಗಿದ್ಮೇಲೆ ಯೋಗ ಎಲ್ಲ ಮಾಡ್ತಾ ಇರ್ಬೇಕಾರೆ ಅವನು ಎಕ್ಸಸೈಸ್ ಮಾಡೋನು, ವಾರ್ಮ್ ಅಪ್ ಮಾಡ್ಬೇಕಾದ್ರೆ ಅವನು ಮಾಡೋನು. ಆಮೇಲೆ ನಾನ್ ವೆಜ್ ತುಂಬಾ ಇಷ್ಟ ಅವನಿಗೆ, ಇಲ್ಲಿಗೆ ಬಂದ್ಮೇಲೆ ನಂಗೆ ನಾನ್ ವೆಜ್ ಬೇಡ ವೆಜ್ ತಿಂತೀನಿ ಅಂತ ಹೇಳೋದು. ಒನ್ ಅಂಡ್ ಹಾಫ್ ಮಂತ್ಸ್ ಆದ್ಮೇಲೆ ಅವನೇ ವೆಜ್ ಸ್ಟಾರ್ಟ್ ಮಾಡ್ದ. ಅವಾಗ ಅನ್ಸ್ತು ಈ ತರ ಕನೆಕ್ಟ್ ಆಗ್ತಾರೆ ಅಂತ. ಖುಷಿ ಮತ್ತೆ ಗಮನಿಸ್ತಾ ಇರ್ತಾರೆ ನಿಮ್ಮ ಅಭಿರುಚಿ ಆಸಕ್ತಿಯನ್ನು ನೋಡ್ಕೊಂಡು ನಿಮಗೆ ತಕ್ಕಂತೆ ಹೊಂದ್ಕೆ ಮಾಡ್ತಾರೆ ಮನೆಯಲ್ಲಿರೋ ಸದಸ್ಯರಾಗ್ಲಿ ಅಥವಾ ಹೊರಗಿನವರಾಗ್ಲಿ ಅಲ್ವಾ? ನಿಜ ನಿಜ, ಹೌದೌದು. ಮತ್ತೆ ಆ ತರ ಇರೋರನ್ನೇ ಕನೆಕ್ಟ್ ಆಗೋದು, ನೆಗೆಟಿವ್ ಟಾಕ್ಸ್ ಅಥವಾ ಇನ್ನೊಂದು ಕೇಳೋದಕ್ ಆಗೋದಿಲ್ಲ. ಪಾಸಿಟಿವ್ ಇದ್ದಾರೆ, ಪಾಸಿಟಿವ್ ಜೊತೆ ಕನೆಕ್ಟ್ ಆಗಕ್ಕೆ ಸಾಧ್ಯ ಆಗುತ್ತೆ. ಹೌದು ನಿಜ. ಕುಂಬೂರಿನ ಹೊಸ ಮನೆಯನ್ನ ಕಟ್ಟಿಸಿ ಎಷ್ಟು ವರ್ಷ ಆಯ್ತು? ಕಟ್ಟಿಸಿ 16 years ಆಯ್ತು ಅಲ್ವಾ. ದೊಡ್ಡ ಮನೆ, ಮತ್ತೆ ಸುತ್ತಮುತ್ತ ಸಾಕಷ್ಟು ಜಾಗನೂ ಇಟ್ಕೊಂಡಿದ್ದೀರಿ, ಲಾನ್ ಇದೆ, ಮತ್ತೆ ಅನೇಕ ರೀತಿಯ ಅಲಂಕಾರಿಕ ಗಿಡಗಳು, ಔಷಧಿ ಗಿಡಗಳು, ತರಕಾರಿಗಳನ್ನ ಹಾಕೊಂಡಿದ್ದೀರಿ, ಇದ್ರ ಬಗ್ಗೆ ಉಲ್ಲೇಖ ಮಾಡಿ. ಎಲ್ಲ ತರಕಾರಿಗಳು ಬೆಳಿತೀವಿ, ಬಟ್ ತರಕಾರಿಗಿಂತ ನನ್ಗೆ ಆಯುರ್ವೇದಿಕ್ ಗಿಡಗಳನ್ನ ಎಲ್ಲಾದ್ರೂ ಸಿಕ್ಕಿದ್ರೆ ತರದು ಹಾಕೊಳ್ಳೋದು, ಮತ್ತೆ ನಾವ್ ಅದನ್ನ ತುಂಬಾ ಉಪಯೋಗಿಸ್ತೀವಿ. ಡೈಲಿ ಚಟ್ನಿ ಜಾಸ್ತಿ ಯೂಸ್ ಮಾಡ್ತೀನಿ ಅಂದ್ರೆ, ಈಗ ಅನುಗೆ ಸೊಪ್ಪು ಇವೆಲ್ಲ ಪಲ್ಯ ಮಾಡೋದ್ಕಿಂತ ಚಟ್ನಿ ಮಾಡಿದ್ರೆ ಚೆನ್ನಾಗಿ ಜಾಸ್ತಿ ಹೋಗುತ್ತೆ ಅಂತ. ಚಕ್ರಮುನಿ ಸೊಪ್ಪಾಗಿರ್ಬೋದು, ನುಗ್ಗೆ ಸೊಪ್ಪಾಗಿರ್ಬೋದು, ಒಂದಲ್ಗ, ದೊಡ್ಡಪತ್ರೆ, ಏನೇ ಆದ್ರೂ ಜಾಸ್ತಿ ಹೋಗುತ್ತೆ ಹೊಟ್ಟೆಗೆ ಅನ್ಕೊಂಡ್ಬಿಟ್ಟು. ಕ್ಯಾಲ್ಸಿಯಂದು ಇದಾಗಿರ್ಬೋದು, ಆಮೇಲೆ ಕಿಡ್ನಿ ಸ್ಟೋನ್ದು ಕಾಡು ಬಸ್ಲೆ, ಕಾಡು ಬಸ್ಲೇನು ಮಜ್ಜಿಗೆ ಸಾರೆಲ್ಲ ಮಾಡಿ ಅಥವಾ ಚಟ್ನಿ ಮಾಡ್ಕೊಂಡು ತಿಂದಿದೀವಿ, ತುಂಬಾ ಚೆನ್ನಾಗಾಗತ್ತೆ. ಚಕ್ರಮುನಿ ಸೊಪ್ಪು ಅದರಿಂದ ಸುಮಾರು ಬೆನಿಫಿಟ್ಸ್ ಇದೆ. ವಾಲ್ನಟ್ ಕೂಡ ಚಟ್ನಿ ಮಾಡ್ಕೊಂಡು ತಿಂತೀವಿ. ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಿನ್ಲಿಲ್ಲ ಅಂದ್ರೆ ನನ್ಗೆ ತುಂಬಾ ಕಷ್ಟ ಆಗ್ತಿತ್ತು. ನನ್ನ ಅಬ್ಸರ್ವೇಷನ್ ಅಲ್ಲಿ 6 months ಆಗಿತ್ತು ನಾನು ಕ್ಯಾಲ್ಸಿಯಂ ತಿಂದಿರ್ಲಿಲ್ಲ. ಯೂಶಲ್ ಆಗಿ 1 month ನಾನು ತಿನ್ಲಿಲ್ಲ ಅಂದ್ರೆ ಮ್ಯಾನೇಜ್ ಮಾಡುತ್ತೆ. ನನ್ಗೆ ಈಗ ಅನ್ಸ್ತಾ ಇದೆ ರೆಗ್ಯುಲರ್ ನಾವು ನುಗ್ಗೆ ಸೊಪ್ಪು ಮತ್ತೆ ಕ್ಯಾಲ್ಸಿಯಂದು ಆ ಪ್ಲಾಂಟ್ ಯೂಸ್ ಮಾಡ್ಕೊಂಡು ಚಟ್ನಿ ತಿನ್ನಕ್ ಶುರು ಮಾಡಿದ್ಮೇಲೆ, ಮತ್ತೆ ವಾಲ್ನಟ್ ರೆಗ್ಯುಲರ್ ಚಟ್ನಿ ಮಾಡ್ಕೊಂಡು ತಿನ್ನಕ್ ಶುರು ಮಾಡಿದ್ಮೇಲೆ ನನ್ಗೆ ಏನನ್ಸಿದೆ, ನಂಗೆ ಕ್ಯಾಲ್ಸಿಯಂ ಸಾಕಷ್ಟು ಅದ್ರಲ್ಲಿ ಸಿಗ್ತಾ ಇದೆ, ಅದರಿಂದ ನನ್ಗೆ ಅಷ್ಟೊಂದು ಬಾಡಿ ರೆಸ್ಟ್ಲೆಸ್ ಇಲ್ಲ ಅಂತ ಅನ್ಸುತ್ತೆ. ಚಕ್ರಮುನಿ ಸೊಪ್ಪನ್ನು ಯಾವಾಗ ಹಾಕೊಂಡ್ರಿ, ಹೇಗೆ ಬೆಳೆಸ್ಕೊಂಡಿದ್ರಿ, ಯಾರಿಗಾದ್ರೂ ಕೊಟ್ಟಿದ್ದೀರಾ ಅಥವಾ ಹೇಗೆ? ತುಂಬಾ ಜನ ಕೊಟ್ಟಿದೀವಿ, ಯಾರು ಬಂದ್ರೂ ತಗೊಂಡೋಗಿ. ಯೂಶಲಾಗಿ ಅದೊಂದು ಅಭ್ಯಾಸ ನಮ್ಮಿಬ್ರಿಗೆ, ಲಕ್ಷ್ಮಣ್ ಪಲ್ಲ ಗಿಡ ಹಾಕಿದ್ವಿ, ಸಿಮರೊಬ್ಬ ಹಾಕಿದ್ರೆ ಎಲ್ಲಾರ ಮನೆಗೆ ಗಿಡ ಹಂಚ್ಕೊಂಡ್ ಬರ್ತೀವಿ ತುಂಬಾ ಜನಕ್ಕೆ. ಮೋಸ್ಟ್ ಪ್ರಾಬಬ್ಲಿ ಸಿಮರೊಬ್ಬ ಇಗ್ಗುತಪ್ಪ ಟೆಂಪಲ್ ಅಲ್ಲೂ ಹಾಕ್ಸಿದೀವಿ, ಕೊಟ್ಟಿತ್ತು, ಉಳಿದಿದ್ಯಾ ಏನಾಗಿದ್ಯಾ ಈ ಮಳೆಯಲ್ಲಿ ಗೊತ್ತಿಲ್ಲ, ಅಲ್ಲೂ ತಗೊಂಡೋಗಿ ಇದು ಒಳ್ಳೇದು ಅಂತ. ಆಮೇಲೆ ಮಂಗಳೂರಲ್ಲಿ ಕೆಲವು ಕಡೆ ಹಾಕ್ಸಿದೀವಿ, ಸೀಡ್ ಪ್ಲಾಂಟ್ ಮಾಡ್ತೀವಿ ಯಾರಾದ್ರೂ ಕೇಳಿದ್ರೆ ಎಲ್ಲರಿಗೂ ಇದಾಗುತ್ತೆ. ಸಿಮರೊಬ್ಬ ಮಾತ್ರ ಸೀಡೇ ಬರ್ಲಿಲ್ಲ, 16 years ಆಯ್ತು ನಾವು ಹಾಕಿ ಸಿಮರೊಬ್ಬ ಗಿಡ, ಎಷ್ಟ್ ದಿನ ಆದ್ರೂ ಅದ್ರದ್ದು ಸೀಡ್ ಬರ್ಲಿಲ್ಲ. ನಮ್ಗೆ ಕೊಟ್ಟಿದ್ದು ಜೋಶಿ ಅಂತ ಹೇಳಿ ಬೆಂಗಳೂರವರು, ಮತ್ತೆ ಅವ್ರನ್ ಕೇಳ್ದಾಗ ಅವರು ನಮ್ ಆರ್ಟ್ ಆಫ್ ಲಿವಿಂಗ್ ಇಂದ ಅದು ನಡೆಸ್ತಾ ಇದ್ರು ಸೌತ್ ಕೋಸ್ಟ್ಲಿ, ಅದಕ್ಕೆ ಕೇಳಿ ಏನಾದ್ರು ಸಿಕ್ಕುತ್ತಾ ಅಂತ. ಹಾಗೆ ಕೇಳ್ದಾಗ ಅವ್ರು ಇಷ್ಟು ದಿನ ಆದ್ರೂ ಬರದೇ ಇರಕ್ ಸಾಧ್ಯ ಇಲ್ಲ, ನಿಮ್ದೇ ಪ್ಲಾಂಟ್ ಅಲ್ಲಿ ಬರ್ಬೇಕಿತ್ತು ಸೀಡು, ಅದ್ ಯಾಕೆ ಬಂದಿಲ್ಲ, ಅವ್ರು ಇನ್ನೊಂದು ಸೀಟ್ ಕೊಟ್ಟಿದ್ರು. ನಾವು ಎಲ್ಲರಿಗೂ 2 ಪ್ಲಾಂಟ್ ಕೊಟ್ಟು ಅದ್ ಎಷ್ಟು ಜನ ಮನೇಲಿ ಮೇಂಟೈನ್ ಆಗಿದೆಯೋ ಗೊತ್ತಿಲ್ಲ, ಬಟ್ ಎಲ್ಲರಿಗೂ ತಗೊಂಡೋಗಿ ಕೊಡ್ತಾ ಇದ್ವಿ. ಆದ್ರೆ ನಮ್ ತೋಟದಲ್ಲಿ ಮಾತ್ರ ಅದೇನೋ ವೆದರಿಗೋ ಏನೋ ಇಷ್ಟು ವರ್ಷ ಅಂದ್ರೆ ಸೀಡ್ ಬರ್ಲಿಲ್ಲ. ಏನು ಸೀಮಾ ರೂಪಾಗ್ಲಾಕ ನೀವು ಎಲೆಯನ್ನು ಬಳಸ್ಕೊಳ್ತೀರಾ ಅಥವಾ ಯಾವ್ದನ್ನ? ಬಾಡಿನ ಕ್ಲೀನ್ ಮಾಡುತ್ತೆ ಸಿಮರೊಬ್ಬ, ತುಂಬಾ ಮೆಡಿಸಿನ್ ವ್ಯಾಲ್ಯೂ ಇದೆ. ಹೇಗೆ ಉಪಯೋಗ? ಅದನ್ನ ಕಷಾಯ ತರ ಮಾಡ್ಕೊಂಡು ಕುಡಿಬೇಕು. ಎರಡು ಲೋಟ ನೀರಿಗೆ ಅಂದ್ರೆ 10 ಕೆಜಿಗೆ ಒಂದು ಎಲೆ ಅಂತ ಹೇಳ್ತಾರೆ. ಈಗ 60 ಕೆಜಿ ಇದ್ರೆ 6 ಎಲೆ, 7 ಎಲೆನೋ ಹಾಕ್ಬೋದು, ಏನ್ ತೊಂದ್ರೆ ಇಲ್ಲ. ತಗೊಂಡಾಗ 3 ಟೈಮ್ಸ್ ತಗೋಬೇಕು, ಸಾಯಂಕಾಲ ಕಾಫಿ ತಿಂಡಿಗಿಂತ 30 ಗಂಟೆ ಮುಂಚೆ, ರಾತ್ರಿ ಒಂದು 7-7:30 ಕುಡಿಬೇಕು, ಬೆಳಿಗ್ಗೆ 6:30-7 ಅಂದ್ರೆ ಬ್ರೇಕ್ಫಾಸ್ಟ್ ಗಿಂತ ಮುಂಚೆ ಕುಡಿಬೇಕು. ತಗೊಂಡಾಗ ಮಾತ್ರ ಲೂಸ್ ಮೋಷನ್ ಹಂಗಾಗತ್ತೆ, ಬಾಡಿಲಿ ಟಾಕ್ಸಿನ್ ಕ್ಲಿಯರ್ ಆಗೋ ಟೈಮಲ್ಲಿ ಒಂದು ವೀಕ್ ಆತರ ಇರುತ್ತೆ. ಬಟ್ ಟಯರ್ಡ್ ಏನ್ ಆಗಲ್ಲ. ನಾವು 6 ಮಂತ್ಸ್ ಒಂದ್ಸರಿ ತಗೊಳ್ತೀವಿ, 15-20 ಡೇಸ್ ತಗೊಳ್ತೀವಿ. ಚಕ್ರಮಣಿ ಸೊಪ್ಪನ್ನ ನೀವು ಹೇಗೆ ಬಳಕೆ ಮಾಡ್ಕೊಳ್ತದ್ರಿ? ಇದೇ ತರ ಕಷಾಯ ಮಾಡ್ಕೊಂಡು ನಾನು 3 ಟೈಮ್ಸ್ ತಗೊಳ್ತೀನಿ. ಜಗದೀಶ್ ಅರ್ಲಿ ಮಾರ್ನಿಂಗ್ ಮಾತ್ರ ಕುಡಿತಾರೆ, ಯಾಕಂದ್ರೆ ಅವ್ರು ಒಂದೊಂದ್ಸರಿ ಇರೋದಿಲ್ಲ, ಹಾಗಾಗಿ ಅರ್ಲಿ ಮಾರ್ನಿಂಗ್ ಮಾತ್ರ ಅವರು ಅದನ್ನ ತಗೊಳ್ತಾರೆ. ಚಕ್ರಮಣಿ ಸೊಪ್ಪನ್ನ ಹೇಗೆ ಉಪಯೋಗಿಸ್ಕೊಳ್ತದ್ರಿ? ಚಕ್ರಮಣಿ ಸೊಪ್ಪನ್ನ ಅದೇ ಡೈಲಿ ರಾತ್ರಿ ಚಟ್ನಿಗೆ ಅದನ್ನ ಹಾಕೊಂಡು ತಿಂತೀವಿ. ಬಟ್ ಇವತ್ತು ಬೆಳಗ್ಗೆ ಹಾಗೆ ಎಲೆ ತಿನ್ವಿ, ನೀವ್ ಹೇಳಿದ್ರಲ್ಲ, ಹಂಗಾಗಿ ನೋಡೋಣ ಅಂತ. ಬಟ್ ಈ ಕಷ್ಟ ಏನನ್ಸಲ್ಲ, ತುಂಬಾ ಚೆನ್ನಾಗಿದೆ, ರುಚಿಯಾಗಿರುತ್ತೆ. ದೊಡ್ಡ ದೊಡ್ಡ ಬುಷಿಯಾಗಿ ಒಂದು 4-5 ಗಿಡ ಇದೆ. ನಾನು ಯೂಶುವಲ್ ಆಗಿ ನಮ್ಮ ಮನೆಯಲ್ಲಿ ನಮ್ ಲೇಬರ್ಸ್ ಗಳಿಗೂ ನಾನು ಆಯುರ್ವೇದನೇ ಪ್ರಿಫರ್ ಮಾಡ್ತೀನಿ. ಅಂದ್ರೆ ನಂಬಿಕೆ ಇರ್ಬೇಕು, ನಾವು ಆಯುರ್ವೇದ ಮಾಡೋದ್ ದೊಡ್ಡದಲ್ಲ, ಬಟ್ ಅದರಲ್ಲಿ ನಂಬಿಕೆ ಇರ್ಬೇಕು. ಮತ್ತೆ ಈಗ ಅಲೋಪತಿನಲ್ಲಾದ್ರೆ ಇಮಿಡಿಯೇಟ್ ರಿಸಲ್ಟ್ ಸಿಕ್ಕುತ್ತೆ, ಬಟ್ ಆಯುರ್ವೇದದಲ್ಲಿ ಟೈಮ್ ತಗೊಳ್ಳುತ್ತೆ. ಆಯುರ್ವೇದನೇ ತಗೊಳ್ತಾ ಇದ್ರೆ ಅದು ಮೇ ಬಿ ಇಮಿಡಿಯೇಟ್ ಹೆಲ್ಪ್ ಆಗುತ್ತೆ. ಬಟ್ ಅಲೋಪತಿ ತಗೊಂಡು ತುಂಬಾ ಸ್ಟ್ರಾಂಗ್ ಡೋಸ್ ಎಲ್ಲ ತಗೊಂಡಿರ್ತಾರೆ, ತುಂಬಾ ಆಂಟಿಬಯೋಟಿಕ್ ತಗೊಂಡಿರ್ತಾರೆ, ಅಂತವರಿಗೆ ಈ ತರ ಎಲ್ಲ ಮಾಡ್ಕೊಂಡ್ರೂ ಎಷ್ಟು ಹೆಲ್ಪ್ ಆಗುತ್ತ ಗೊತ್ತಿಲ್ಲ. ನಾನು ಈ ಕೊರೋನಾ ಟೈಮಲ್ಲಿ ನಮ್ ಎಲ್ಲಾ ಲೇಬರ್ಸ್ಗೂ ನೆಲನಲ್ಲಿ ಕಷಾಯ ಕಂಪಲ್ಸರಿ ಮಾಡಿದ್ದೆ. ನೀವು ಎಲ್ಲಿಗಾದ್ರೂ ಹೋಗಿ ಎಲ್ಲಿಗಾದ್ರೂ ಬನ್ನಿ, ಡೈಲಿ 2 ಸರಿ ನೆಲನಲ್ಲಿ ಕಷಾಯ ಕುಡಿಬೇಕು ಅಂತ. ಎಲ್ಲಾ ಕಡೆ ಬಂತು, ನಮ್ ಲೇಬರ್ಸ್ಗೆ ಬರ್ಲಿಲ್ಲ. ಆಮೇಲೆ ಮಂಗಳೂರಲ್ಲಿ ಯಾರೋ ಹೇಳಿದ್ರು ಪಾರಿಜಾತ ಎಲೆನು ಹೆಲ್ಪ್ ಆಗುತ್ತೆ ಅಂತ. ಸೆಕೆಂಡ್ ಟೈಮ್ ಬಂದಾಗ ನನ್ ಕೆಲಸದವಳೊಬ್ಳು, ಅವಳಿಗೆ ಬಂದಿತ್ತು ಜ್ವರ, ಅವಳಿಗೆ ಅವಳ ಮಗಂಗಿಲ್ಲ, ಅವರಿಗೆ ಸಿವಿಯರ್ ಜ್ವರ ಇದೆ ಅಂತ ಫೋನ್ ಮಾಡಿ ಕೇಳ್ದ. ಆಗ ಅವಳು ಹೇಳಿದ್ ಹಿಂಗೆ, ಕೂಡ್ಲೆ ನಾನು ನೆಲನಲ್ಲಿ ಚಕ್ಕೆ ಮತ್ತೆ ಅದೇ ಪಾರಿಜಾತ ಎಲೆ ಅರ್ಶನ ಎಲ್ಲ ಕಳಿಸೆ. ಇಮಿಡಿಯೇಟ್ ನೆಕ್ಸ್ಟ್ ಡೇ ಕ್ಲಿಯರ್ ಆಯ್ತು ಅವರಿಗೆ. ಎಲ್ಲದನ್ನು ಕಷಾಯ ಮಾಡ್ಕೊಂಡು ಕೊಡುದು, ಸ್ವಲ್ಪ ಹೀಟ್ ಆಗತ್ತೆ ಬಟ್ ಇಮಿಡಿಯೇಟ್ ಚೆನ್ನಾಗತ್ತೆ. ಪಾರಿಜಾತ ಎಲೆನು 3 ಎಲೆ ಕುಡಿಬೇಕಿತ್ತು. ಚಕ್ರಮುನಿ ಸೊಪ್ಪನ್ನು ಈಗ ಹೇಳ್ತಾ ಇದೀನಿ, ಎಲ್ಲರೂ ಮನೆ ಹತ್ರ 3-3 ಗಿಡ ಹಾಕೊಳ್ಳಿ ದಿನ, ಅದನ್ನ ಇಷ್ಟಿಷ್ಟು ತಿನ್ನಿ, ಅವಾಗ ಒಂಥರ ನಿಮ್ಮ ಎಲ್ಲರದು ಆರೋಗ್ಯನು ಚೆನ್ನಾಗಾಗುತ್ತೆ ಅಂತ. ಒಂದು ಟಿಂಚರ್ ಪ್ಲಾಂಟ್ ಇದೆ ನನ್ನ ಹತ್ರ, ಅದನ್ನು ಎಲ್ಲರದು ಮನೆ ಹತ್ರ ಹಾಕ್ತಿದ್ದೀನಿ. ಅದನ್ನು ಅಷ್ಟೇ, ಎಂತ ಗಾಯ ಆಗಿದ್ರು ಹೀಲ್ ಆಗತ್ತೆ ಟಿಂಚರ್ ಪ್ಲಾಂಟ್. ಆಮೇಲೆ ಕಾಡು ಬಸ್ಲೆನಲ್ಲಿ ಕಿಡ್ನಿ ಸ್ಟೋನ್, ಇದು ನಮ್ಮ ಎಕ್ಸ್ಪೀರಿಯನ್ಸ್. ನನ್ನ ಹಸ್ಬೆಂಡ್ಗೆ ಯಾವಾಗ್ಲೂ ಕಿಡ್ನಿ ಸ್ಟೋನ್ ಕಲೆಕ್ಟ್ ಆಗುತ್ತೆ. ಅವ್ರು ಹೊರಗಡೆ ಊಟ ಮಾಡ್ಬೇಕಾದ್ರಂತೂ ಮಾಮೂಲಿ ನಾವು ಮನೇಲಾದ್ರೆ ಟೊಮೆಟೊ ಯೂಸ್ ಮಾಡೋದ್ ಕಡಿಮೆ, ಹೊರಗಡೆ ಹೋದಾಗ ಊಟ ಜಾಸ್ತಿ ಮಾಡಿದ್ರೆ ಅವ್ರಿಗೆ ಹೊಟ್ಟೆ ನೋವು ಬರುತ್ತೆ. ಬಂದಿದ ಕೂಡಲೇ ನಾನು ಇಮಿಡಿಯೇಟ್ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಆಗುತ್ತೆ, ಅವಾಗ್ಲೇ ತಗೊಂತಾರೆ, ರಿಲೀಫ್ ಆಗ್ಬಿಡುತ್ತೆ. ಇಲ್ಲೇ ನಮ್ ಹತ್ರದಲ್ಲಿ ಹೊಸ್ತೋಟ ಅಂತಿದೆ, ಅಲ್ಲಿ ಅವನ್ ಕೆಲ್ಸ ಜನ ತರೋನು ಮೇಸ್ತಿ, ಅವನ್ ಇಲ್ಲಿ ಮುಂದೆ ಕುತ್ಕೊಂಡಿದ್ದ, ಏನಾಗಿದೆ ನಿನ್ಗೆ ಅಂದ್ರೆ, ಆಮೇಲೆ ಹಿಂಗೆ ಹೊಟ್ಟೆ ನೋವು ಕಿಡ್ನಿ ಸ್ಟೋನ್ ಆಗ್ಬಿಟ್ಟಿದೆ ಅಮ್ಮ, ಆಪರೇಷನ್ ಮಾಡಕ್ ಹೇಳಿದ್ದಾರೆ ಅಂತ ಹೇಳಿದ್ರು. ನಾನು ನೋಡು ಎಲೆ ಇದೆ ತಿನ್ನು ಬೇಗ ಹೋಗುತ್ತೆ ಅಂತ ಹೇಳಿದೆ. ಅವನ್ ಇವಾಗ ಸಿಕ್ಕಿದ ಕೂಡಲೇ ಕೈ ಮುಗಿತಾನೆ, ನೀವೇ ನನ್ ದೇವ್ರು, ನನಗ್ ವಾಸಿ ಆಯ್ತು ಅಂತ. ಮತ್ ನನ್ ಮಗಂಗು ಸಿವಿಯರ್ ಇತ್ತು, ಅವನ್ ರಾತ್ರಿ ಮಂಗಳೂರಲ್ಲಿ ಹಾಸ್ಪಿಟ್ಲಿಗೆ ಸೇರಿದ್ದ, ಮತ್ತೆ ನಾವಿಬ್ರು ಇಲ್ಲಿಂದ ಹೋಗಿ ಅವನಿಗೆ ರಾತ್ರಿ ತಿನ್ಸಿ ಬೆಳಿಗ್ಗೆ ತಿನ್ಸಿ 3rd day ಬಿದ್ದೋಯ್ತು. ನೋಡಿ ಫ್ರೆಂಡಿಗೂ ಅಷ್ಟೇ, ಇಲ್ಲಿಂದ ನಾನು ಎಲೆ ಕಳಿಸ್ತಾ ಇದ್ದೆ, ಅವರಿಗೂ ತುಂಬಾ ದೊಡ್ಡಾಯ್ತು. ಮೊನ್ನೆ ಫೋನ್ ಮಾಡಿ ಹೇಳ್ತಾ ಇದ್ರು, ಡಾಕ್ಟರ್ ಒಂದಂತೂ ಹೋಗಲ್ಲ ಅಂತ ಹೇಳಿದ್ರು, ಆದ್ರೆ ಚೆಕ್ ಮಾಡಿಸಿದ್ರೆ ಎಲ್ಲವೂ ಕ್ಲಿಯರ್ ಆಗಿದೆ, ಕಿಡ್ನಿ ಲೀಕಿ ಸ್ಟೋನ್ಸ್ ಎಲ್ಲ ಅಂತ. ಯಾವ ಊರಿನವರು? ಅವ್ರು ಆಕ್ಚುಲಿ ಪಾರ್ವಂಗಡ ಬಾಳೆಲೆ ಅವರು, ಅವ್ರಿರೋದು ಗೋಣಿಕೊಪ್ಪದ ಹತ್ರ ಕೈಕೇರಿ ಅಂತ, ಅಲ್ಲಿದ್ದಾರೆ. ಅವ್ರಿಗೆ ಹೆಂಗ್ ನೀವು ಕಾಡು ಬಸ್ಲೆ ಎಲೆಯನ್ನ ಕಳ್ಸಿಕೊಟ್ರಿ? ಅವ್ರಿಗೆ ಬಸ್ಸಲ್ಲಿ ಕಳ್ಸಿಕೊಟ್ಟೆ ಮುಂಚೆ, ಆಮೇಲೆ ಅದ್ರ ಜೊತೆಗೆ 1-2 ಸರಿ ಗಿಡನೂ ಹಾಕಿದ್ದೆ. ಇವಾಗ ಗಿಡ ತುಂಬಾ ಬೆಳೆದಿದೆ ಅಂತೆ, ಎವ್ರಿ ಆಲ್ಟರ್ನೇಟ್ ಡೇಸ್ ತಿಂತಾರಂತೆ ಹಾಗೆ ಸುಮ್ನೆ 1-2-3. ಇವಾಗ 1 ಸ್ಟೋನು ಇಲ್ಲ ಅಂತ ಹೇಳ್ತಾ ಇದ್ರು. ಅದೇ ಕಾಡು ಬಸ್ಲೆ ಅಂತ ಹೇಳ್ತಿರಲ್ವ ನೀವು, ಕಾಡು ಬಸ್ಲೆ ಅಂತ ನಂಗೆ ಮುಂಚೆ ಆಕ್ಚುಲಿ ಗೊತ್ತಿರ್ಲಿಲ್ಲ, ನಮ್ ನಾಡಿ ಡಾಕ್ಟ್ರು ಹೇಳಿದ್ರು. ಬ್ರಯೋಫೈಲಮ್ ಅನ್ಕೊಂಡು ಇಂಗ್ಲಿಷ್ ನಲ್ಲಿ ಕರೀತಾರೆ, ಆಮೇಲೆ ಎಲೆಯಿಂದನೇ ಸಸಿ ಬರುತ್ತೆ. ಆಮೇಲೆ ನೀರಿಲ್ಲದಿದ್ರೂ ನೀರಿಲ್ಲದಿದ್ರು ಬದುಕುತ್ತೆ. ಅತಿ ಮಳೆ ನೀರ್ ಜಾಸ್ತಿ ಆದಾಗ ಸ್ವಲ್ಪ ಕೊಳಿಯುತ್ತೆ ಈ ಮಳೆಗಾಲದಲ್ಲಿ. ನೀರ್ ಇಲ್ದಿದ್ರೂ ಇದಾಗುತ್ತೆ. ನಾನು ಇನ್ನು ಆಶ್ರಮದಲ್ಲಿ ಹಾಕಿದ್ದೆ, ಒಳಗಡೆ ಕೊಟ್ಟಿರ್ಲಿಲ್ಲ. ಆಶ್ರಮದಲ್ಲಿ ಒಬ್ರು ಸನ್ಯಾಸಿನಿ ಇದಾರೆ, ಅವರು ಹೇಳ್ತಾ ಇದ್ರು ಎಲೆ ತಿನ್ಬಿಟ್ಟು ನನಗೆ ತುಂಬಾ ಹೆಲ್ಪ್ ಆಯ್ತು, ಇವನ್ ಡಯಾಬಿಟಿಕ್ಗೂ ಹೆಲ್ಪ್ ಆಗುತ್ತೆ ಅದು ಅಂತ ಹೇಳ್ತಾ ಇದ್ರು. ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಯೂರಿನ್ ಎಲ್ಲ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗುತ್ತೆ, ಎಲ್ಲದನ್ನು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಮತ್ತೆ ಮೈ ನೋವು ಕಡಿಮೆ ಆಗ್ಬೋದಲ್ವಾ? ಕಡಿಮೆ ಆಗ್ಬೋದು, ನಾವು ಅದನ್ನ ಅಬ್ಸರ್ವ್ ಮಾಡಿಲ್ಲ, ಇನ್ನು ಟ್ರೈ ಮಾಡ್ಬೇಕು. ನಾನಂತೂ ಸ್ಪೆಷಲಿ ಏನಾದ್ರೂ ಟ್ರೈ ಮಾಡಿದ್ಮೇಲೆ ಚೆಕ್ ಮಾಡ್ಕಂತೀನಿ. ನಂದೇ ನಮ್ಗೆ ಗುರುಗಳು ಹೇಳ್ತಾರೆ, ನಿಮ್ ದೇಹದಲ್ಲೇ ಭಗವಂತ ಎಲ್ಲದನ್ನು ಕೊಟ್ಟಿದ್ದಾನೆ, ನಿಮ್ಗೆ ಕಾಯಿಲೆ ಇದ್ರೆ ನೀವೇ ಸರಿ ಮಾಡ್ಕೊಳ್ಳಿ, ಸುಮ್ನೆ ಅದನ್ನ ಅನಾವಶ್ಯಕ ಏನೇನೋ ಮಾಡ್ಕೊಂಡು ಇನ್ನೂ ಹೆಲ್ತ್ ಅಪ್ಸೆಟ್ ಮಾಡ್ಕೋಬೇಡಿ ಅಂತ. ಯಾವಾಗ್ಲೂ ಕೇಳಿ ಕೇಳಿ ಅದ ಹೌದು ಅನ್ಸುತ್ತೆ. ಇವಾಗ ನಮ್ ಹೆಲ್ತ್ ಬಗ್ಗೆ ನಾವೇ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ರೆ, ಸೈನಸ್ ಆದ್ರೆ ಅಥವಾ ಇನ್ನೊಂದಾದ್ರೆ ಏನಾಗ್ತಿದೆ ಅಂತ ನಮ್ಮನ್ನ ನಾವೇ ಅಬ್ಸರ್ವ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ನಂಗೆ ಲಾಸ್ಟ್ ಟೈಮ್ ಒಂದ್ಸರಿ ಲೆಫ್ಟ್ ಶೋಲ್ಡರ್ ಎತ್ತಕ್ಕೆ ಆಗ್ತಾ ಇರ್ಲಿಲ್ಲ, ಅಷ್ಟು ಪ್ರಾಬ್ಲಮ್ ಆಗ್ತಾ ಇತ್ತು. ಸುಮ್ನೆ ಕುತ್ಕೊಂಡು ಚೆಕ್ ಮಾಡ್ತಾ ಇದ್ದಾಗ ವ್ಯಾಕ್ಸಿನ್ ತಗೊಂಡ್ಬಿಟ್ಟು ನನ್ಗೆ ಲೆಫ್ಟ್ ಹ್ಯಾಂಡ್ ಎತ್ತಕ್ಕೆ ಆಗ್ತಿರ್ಲಿಲ್ಲ. ಕಡೆಗೆ ಹೀಲಿಂಗ್ ಎಲ್ಲ ಮಾಡಿಸ್ಕೊಂಡು ಮತ್ತೆ ಆಯುರ್ವೇದ ಟ್ಯಾಬ್ಲೆಟ್ ಗ್ಯಾಸ್ಟ್ರಿಕ್ಗೆಲ್ಲ ಟ್ರೀಟ್ ತಗೊಂಡೆ, ಮತ್ತೆ ಇಮಿಡಿಯೇಟ್ ರಿಲೀಫ್ ಆಯ್ತು. ಇನ್ ಜ್ವರಕ್ಕೆ ಶೀತ ಕೆಮ್ಮಿಗೆ ವಿಷ್ಣು ಸಹಸ್ರನಾಮದಲ್ಲಿ ಅಮೃತಾಂಶೋದ್ಭವ ಭಾನು ಶಶಬಿಂದು ಸುರೇಶ್ವರ ಔಷಧಂ ಜಗತಃ ಸೇತು ಸತ್ಯಧರ್ಮ ಪರಾಕ್ರಮ ಅಂತ ಒಂದು ಶ್ಲೋಕ ಇದೆ, ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾನೊಂದು 4 ಇಯರ್ಸ್ ಆಗಿರ್ಬೋದು, ಜ್ವರ ಬಂದಿದ ಕೂಡಲೇ ನಾನು ಆ ಮಂತ್ರ ಸ್ಟಾರ್ಟ್ ಮಾಡ್ತೀನಿ ಹೇಳಕ್ಕೆ. ಆಕ್ಚುಲಿ ನನ್ಗಿದ್ನ ಹೇಳ್ಕೊಟ್ಟಿದ್ ನನ್ ತಂದೆದು ಫ್ರೆಂಡ್ ಹೆಂಡತಿ ಆಂಟಿ, ಅವ್ರು ದಿನ ಹೇಳ್ತಾರೆ 108 ಸರಿ ಡೈಲಿ ಜಪ ಮಾಡ್ಬಿಡು ಅದನ್ನ, ಅವಾಗ ನಿನ್ಗೆ ಪ್ರಾಬ್ಲಮೇ ಬರಲ್ಲ ಅಂತ. ಶೀತ ಕೆಮ್ಮು ಜ್ವರ ಎಂತದೂ ಬರಲ್ಲ, ಬೆಳಿಗ್ಗೆ ಡೈಲಿ ವಿಷ್ಣು ಸಹಸ್ರನಾಮ ಕೇಳು, ಖಂಡಿತ ಹೆಲ್ಪ್ ಆಗುತ್ತೆ, ಹೆಲ್ತಿಗಂತೂ ತುಂಬಾನೇ ಬೆನಿಫಿಟ್ ಇದೆ ಅದ್ರಲ್ಲಿ ಅಂತ. ನಾನು ತುಂಬಾ ನೋಡಿದ್ದೆ ಮೆಸೇಜ್ಗಳಲ್ಲಿ ವಿಷ್ಣು ಸಹಸ್ರನಾಮ ಲಲಿತ ಸಹಸ್ರನಾಮ, ಇವನ್ ಲಲಿತ ಸಹಸ್ರನಾಮನು ಅಷ್ಟೇ, ಕೇಳಕ್ ಕಷ್ಟ ಆದ್ರೂ ಒಂದ್ 4 ದಿನ ಅಥವಾ ಒಂದ್ ವಾರ ಡೈಲಿ ಕೇಳಿದ್ರೆ ಆಮೇಲೆ ಬುಕ್ ಅಲ್ಲಿ ನೋಡ್ಕೊಂಡು ಹೇಳಕ್ ಶುರು ಮಾಡಿದ್ರೆ ಈಸಿಯಾಗಿ ಫ್ಲೋ ಬರುತ್ತೆ ಹೇಳಕ್ಕೆ. ಆಮೇಲೆ ಅದನ್ನು ಒಂದ್ ಅಬ್ಸರ್ವ್ ಮಾಡಿದ್ವಿ, ಲಲಿತ ಸಹಸ್ರನಾಮ ಒಂದ್ಸರಿ ಕೆಮ್ಮು ಶೀತ ಏನಾದ್ರು ಇದ್ರೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ವಾಯ್ಸ್ ಒಂದ್ ಸ್ವಲ್ಪ ಇದಾಗತ್ತೆ, ಒಂದ್ 1/2 ಆಗ್ಬೇಕಾದ್ರೆ ಕ್ಲಿಯರ್ ಆಗುತ್ತೆ. ಬಟ್ ನಾನು ನಂಬ್ತೀನಿ ಇದನ್ನ, ನಾನ್ ಮಾಡ್ತೀನಿ ಅಲ್ಲ ಅನುಭವದಿಂದ. ನಮ್ದೇ ಇರೋರು ಅವರಿಗೆ ಯಾವ ತರ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಹೌದು, ನನ್ಗೆ ಇದ್ರಲ್ಲಿ ನಂಬಿಕೆ. ನನ್ನ ಕಸಿನ್ ಒಬ್ಳಿಗೇನು ಪ್ರೆಗ್ನೆಂಟ್, ಅವಳು ಫೋನ್ ಮಾಡಿದ್ಲು, ಶೀತ ಕೆಮ್ಮು ಜ್ವರ 3 ಬಂದ್ಬಿಟ್ಟಿದೆ, BP ಬೇರೆ ಹೈ ಆಗಿದೆ, ಏನ್ ಮಾಡೋದು ಅಂತ ಫೋನ್ ಮಾಡಿದ್ಲು. ಆಂಟಿಬಯೋಟಿಕ್ ಸ್ಟಾರ್ಟ್ ಮಾಡ್ತೀನಿ, ಸರಿ ಒಂದ್ ನಿಮಿಷ ಇದನ್ನ ನೋಡು, ಇದನ್ನ ಟ್ರೈ ಮಾಡಿ ಇವತ್ತೊಂದಿನ ಅಂತ. BP ಮುದ್ರೆನಲ್ಲಿ ವ್ಯಾನ ಮುದ್ರ ಹಾಕು 10-15 ಮಿನಿಟ್ಸ್, ಅದಾದ್ಮೇಲೆ ಅಪಾನ್ ವಾಯು ಮುದ್ರ ಹಾಕು ಅಂತ ಹೇಳ್ದೆ. ಆಮೇಲೆ ಶ್ಲೋಕ ಹೇಳು ಅಂದೆ, 108 ಸರಿ ಹೇಳು. ಸಾಯಂಕಾಲ ಆಗಿತ್ತು ಅವಳು ಮಾಡಿದ್ದು. ನಂಗೆ ಲೇಟ್ ಈವ್ನಿಂಗ್ ಏನಾದ್ರು ಲಲಿತ ಸಹಸ್ರನಾಮ ಎಲ್ಲ ಕೇಳಿದ್ರೆ ರಾತ್ರಿ ರೆಸ್ಟ್ಲೆಸ್ ಆಗುತ್ತೆ, ಅದಕ್ಕೆ ನಾನು ಲೇಟ್ ನೈಟ್ 7 ಮೇಲೆ ಏನು ಕೇಳಲ್ಲ ನಾನು ಅವಳಿಗೆ. ಅದಕ್ಕೆ ವಿಷ್ಣು ಸಹಸ್ರನಾಮ ಬೆಳಗ್ಗೆಯಿಂದ 3 ಸರಿ ಕೇಳು, ಮಧ್ಯಾಹ್ನ ಮತ್ತೆ ಸಾಯಂಕಾಲ, ಮತ್ತೆ ಸಾಯಂಕಾಲ ಲಲಿತ ಸಹಸ್ರನಾಮ ಕೇಳು ಅಂತ ಹೇಳಿದ್ದೆ, ಮತ್ತೆ ಈ ಮಂತ್ರ ಹೇಳು ಅಂತ. ಸಾಯಂಕಾಲ ಫೋನ್ ಮಾಡಿದಾಗ ಹೇಳಿದ್ಲು, ಕಾಲು ಊದ್ಕೊಂಡಿತ್ತಂತೆ ಅವಳ್ದು, ಕಾಲ್ ಫುಲ್ ಫ್ಲಾಟ್ ಆಯ್ತು, ಪ್ಲಸ್ ನಂಗೆ ಜ್ವರ ಶೀತ ಎಲ್ಲ ಹೋಯ್ತು ಶಿವಣ್ಣ, ಖುಷಿ ಆಯ್ತು. ಅಂದ್ರೆ ಅವಳು ತುಂಬಾ ನಂಬ್ತಾಳೆ, ತುಂಬಾ ಪೂಜೆನೂ ಮಾಡ್ತಾಳೆ, ಹಂಗಾಗಿ ಆ ನಂಬಿಕೆ. ಇವಾಗ ನನ್ ಅತ್ತೆ ಒಬ್ರಿಗೆ ಹುಷಾರಿಲ್ಲ, ಅವರಿಗೂ ನಾನು ಇದನ್ನ ಹೇಳ್ತಾ ಇದ್ದೀನಿ, ದಿನಕ್ಕೆ 3 ಸರಿ ವಿಷ್ಣು ಸಹಸ್ರನಾಮ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ. ಅಂದ್ರೆ ಕೆಲವರು ಈಗ ಅಡಿಗೆ ಮಾಡೋತ್ತಿಗೆ ಹಂಗ್ ಹಾಕೊಂಡಿರ್ತೀವಿ ಅಂತಾರೆ, ಆಗ್ಬೋದು ವರ್ಕ್ ಆಗಲ್ಲ ಅಂತ ಹೇಳಲ್ಲ, ಬಟ್ ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ ಸ್ವಾಮಿ ಸೂರ್ಯಪಾದ ಅಂತಿದ್ದಾರೆ ಚಾರಣ ಅಂತ ಸ್ವಾಮೀಜಿ, ಅವರು ಸೀನಿಯರ್ ಮೋಸ್ಟ್, ಅವ್ರು ಕೂಡ ಹೇಳ್ತಾರೆ ಕುತ್ಕೊಂಡ್ಬಿಟ್ಟು ಮನ್ಸಿನ ಒಳಗಡೆಯಿಂದ ಕೇಳ್ಬೇಕು ಸುಮ್ನೆ ಕೇಳದ್ಕಿಂತ ಅಂತ ಹೇಳ್ತಾರೆ, ಅದು ತುಂಬಾ ಕೆಲ್ಸ ಮಾಡುತ್ತೆ. ಕುತ್ಕೊಂಡ್ ನಾವ್ ಅದನ್ನ ಕೇಳೋದಕ್ಕೂ ನಾವ್ ಕೆಲ್ಸ ಮಾಡ್ತಾ ಅದನ್ನ ಹಾಕೊಳೋದಕ್ಕೂ ವ್ಯತ್ಯಾಸ ಇರುತ್ತೆ ಅನ್ಸುತ್ತೆ. ಆಮೇಲೆ ಅದನ್ನ ಕೇಳ್ತಾ ಕೇಳ್ತಾ ನಾವು ಓದೋದಕ್ಕೂ ತುಂಬಾ ಸುಲಭ ಆಗುತ್ತೆ, ಮಂತ್ರ ತಪ್ಪಲ್ಲ, ಇವನ್ ರಾಗ ಎಲ್ಲದೂ ಕರೆಕ್ಟ್ ಆಗಿ ಬರುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ಹೌದು, ಕೃಷಿ ಕುಟುಂಬದಲ್ಲಿ ಇದ್ದುಕೊಂಡು ನೀವು ಗಿಡಮೂಲಿಕೆಗಳನ್ನ ಮತ್ತೆ ವಿಶೇಷವಾದ ಗಿಡಗಳನ್ನ ಆರೋಗ್ಯ ರಕ್ಷಣೆಯಲ್ಲೂ ಬಳಕೆ ಮಾಡ್ಕೊಳ್ತಾ ಮತ್ತೆ ಔಷಧಿ ರಹಿತ ಚಿಕಿತ್ಸೆಯಲ್ಲೂ ಅನುಭವಗಳನ್ನ ಪಡ್ಕೊಳ್ತಾ ಹೋಗ್ತದ್ರಿ. ತೋಟದ ಅಭಿವೃದ್ಧಿ, ತೋಟದ ನಿರ್ವಹಣೆಯಲ್ಲೂ ಭಾಗಿಯಾಗ್ತೀರಾ ಹೇಗೆ? ಒಂದೊಂದ್ಸರಿ, ತುಂಬಾ ಹೋಗಲ್ಲ. ನನಗೆ ಇವಾಗ ಜಾಸ್ತಿ ಮೆಡಿಟೇಷನ್ಸ್ ಆತರ ಟೈಮ್ ಕಳೀತಾ ಇರೋದ್ರಿಂದ ಯಾವ್ದ್ರ ಬಗ್ಗೆನೂ ಅಷ್ಟೊಂದು ಇದ್ ಮಾಡಲ್ಲ. ಅಂತೂ ಜಗದೀಶ್ ಹೋಗು ಅಂದ್ರೆ ಹೋಗ್ತೀನಿ, ಒಂದ್ ರೌಂಡ್ ಹಂಗ ಹೋಗ್ತಿದ್ದೆ ಮುಂಚೆ, ತುಂಬಾ ಹೋಗ್ತಿದ್ದೆ, ಇವಾಗ ಏನಿಲ್ಲ. ಮೆಡಿಟೇಷನ್ ಏನದು? ಮೆಡಿಟೇಷನ್ ಅಂತಂದ್ರೆ ಅಂತ ಕೆಲವೊಬ್ರು ಕೇಳ್ಬೋದು, ಏನ್ ಹೇಳ್ತೀರಿ? ಧ್ಯಾನ ಮಾಡೋದು, ನಮ್ ಒಳಗಿರೋ ಭಗವಂತನ ನೋಡೋದಕ್ಕೆ, ಮತ್ತೆ ಸ್ವಲ್ಪ ಹೊತ್ತು ನಮಗಾಗಿ ನಾವು ಕಾಲ ಕಳೆಯೋದು. ಧ್ಯಾನ ಅಂದ್ಕೊಳ್ಳೆ ಏನೋ ಬಾರಿ ಏನೋ ಅಲ್ಲ, ನಮ್ ಒಳಗಡೆ ನಮ್ಮನ್ನ ಸುಮ್ನೆ ಹಾಗೆ ನೋಡ್ತಾ ಕುತ್ಕೊಳ್ಳೋದು ಅಷ್ಟೇ, ಪ್ರಶಾಂತವಾಗಿ ಕುತ್ಕೊಳ್ಳೋದು, ಪ್ರಶಾಂತವಾಗಿ. ಹೌದು, ಏನೋ ಚಂಚಲತೆ ಇಲ್ದಲನೆ ಅಲ್ವಾ? ಹೌದು ಹೌದು. ಅದು ಒಂದು ರೀತಿಯಲ್ಲಿ ಆಗುತ್ತೆ, ಅದು ಮಾಡ್ತಾ ಇರ್ರೆ. ಕೆಲವು ಸರಿ ಗುರುಗಳ ವಾಯ್ಸ್ ಅಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ, ಅದನ್ನ ಕೇಳ್ತಾ ಇರ್ತೀವಿ. ಮಧ್ಯಾಹ್ನ ಇದ್ರಲ್ಲಿ 12-12:30 ಅದನ್ನ ಮಾಡ್ತೀವಿ. ಮತ್ತೆ ಸಾಯಂಕಾಲ ನಮ್ದು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ತುಂಬಾ ವೆರೈಟೀಸ್ ಧ್ಯಾನಗಳು ಕ್ಲಾಸಸ್ ಇದೆ. ನಾನು ಪತಂಜಲಿ ಯೋಗ ಸೂತ್ರದ್ದು ಮಾಡಿದೀನಿ, ಸಂಯಮ್ ಮೆಡಿಟೇಷನ್ ಅಂತ. ಅದ್ರಲ್ಲಿ ಸೂತ್ರ ತಗೊಳಕ್ಕಿರುತ್ತೆ. ಆಮೇಲೆ ಇನ್ನೊಂದು ಸಹ ಸಮಾಧಿ ಮೆಡಿಟೇಷನ್ ಅಂತ, ಅದ್ರಲ್ಲಿ ಮಂತ್ರ ತಗೊಳಕ್ಕಿರುತ್ತೆ. ಇವನ್ ಸಂಯಮ್ ಅನ್ನು ಮಂತ್ರ ತಗೊಳಕ್ಕಿರುತ್ತೆ. ತುಂಬಾ ಚೆನ್ನಾಗಾಗುತ್ತೆ. ಹೌದು, ಒಟ್ಟಾರೆ ನಮ್ಮ ಆರೋಗ್ಯಕ್ಕೆ ಆನಂದಕ್ಕೆ ಏನೆಲ್ಲ ದಾರಿಗಳಿದಾವಲ್ವಾ? ಹೌದು ಹೌದು. ಕೆಲವೊಬ್ರು ಪರಿಶ್ರಮ ಪಟ್ಟು ಆನಂದ ಪಡ್ಕೊಳ್ತಾರೆ, ಸುಖವಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಕೆಲವೊಬ್ರು ತಾವ್ ಹೇಳಿದಂಗೆ ಧ್ಯಾನ ಮಾಡಿ ಯೋಗಾಸನ ಮಾಡಿ ಆ ಮೂಲಕ ತೃಪ್ತಿ ಪಡ್ಕೊಳ್ತಾರೆ. ಯೋಗಾಸನ ಅಂದ್ರೆ ನಾವು ಇದನ್ ಮಾಡ್ತಾ ಹೋದಾಗ ನಮ್ ಮನ್ಸು ಶುದ್ಧ ಆಗ್ತಾ ಹೋಗುತ್ತೆ ಅಂತ ನನ್ನ ಅನ್ಸಿಕೆ. ಮುಂಚೆ ಎಲ್ಲಾರು ಹೋಗೋದಂದ್ರೆ ಖುಷಿ ಆಗ್ತಿತ್ತು, ಇವಾಗ ಏನು ಬೇಡ, ಅಯ್ಯೋ ಅಲ್ಲಿಗೆ ಹೋದ್ರೆ ನಮ್ಗೆ ನಾಲೆಜ್ ಸೆಷನ್ ಮುಗ್ದು ಮಿಸ್ ಆಗ್ಬಿಡುತ್ತೆ, ಮೆಡಿಟೇಷನ್ ಮಿಸ್ ಆಗತ್ತೆ, ಹಿಂಗ್ ಒಂಥರ ಅನ್ಸುತ್ತೆ. ಈಗ ಮನೆಯ ಆಸುಪಾಸಿನಲ್ಲಿ ವಿಶಾಲವಾದ ಜಾಗ ಇದೆ, ಅಲ್ಲಿ ನಾನಾ ರೀತಿಯ ಸಸ್ಯಗಳನ್ನ ಬೆಳೆಸ್ಕೊಂಡಿದ್ದೀರಿ ಅಲ್ವಾ? ಗಿಡಗಳು ಹಾಕಿದ್ದೀನಿ. ಅದನ್ನೆಲ್ಲ ಆರೈಕೆ ಮಾಡೋದು ಮತ್ತೆ ಬೇರೆ ಬೇರೆ ಸಂಗತಿಗಳನ್ನ ನೀವು ಮಾಡ್ತಾ ಇರ್ತೀರಿ, ಮತ್ತೆ ಕಾರ್ಮಿಕರನ್ನು ಉಪಯೋಗಿಸ್ಕೊಳ್ತೀರಲ್ವಾ? ಹೌದು, ಗಿಡಕ್ಕೆ ನೀರ್ ಹಾಕಕ್ಕೆ ಗೊಬ್ಬರ ಹಾಕಕ್ಕೆ ಅವ್ರು ಬೇಕೇ ಬೇಕಾಗತ್ತೆ. ನಾನಂದ್ರೆ ಹಾರ್ಡ್ ಪ್ಲಾಂಟ್ ಹಾಕೊಂಡಿದೀನಿ, ತುಂಬಾ ಚೇಂಜಿಂಗ್ ಮಾಡೋದು ಅವೆಲ್ಲ ಮಾಡಲ್ಲ. ದಾಸವಾಳ ಗಿಡ ಇದ್ರೆ ದೇವ್ರಿಗೆ ಇಡೋದಕ್ಕೂ ದೇವ್ರ ಮನೆ ನೋಡೋದಕ್ಕೂ ಖುಷಿ ಆಗತ್ತೆ, ಮತ್ತೆ ಹೆಚ್ಚು ಕಾಳಜಿನು ಬೇಕಾಗಿಲ್ಲ. ಹೌದು ಹೌದು, ದಾಸವಾಳ ಮತ್ತೆ ಹಾರ್ಡ್ ಪ್ಲಾಂಟ್ ಹಾಕ್ಬಿಟ್ರೆ ತುಂಬಾ ಲೇಬರ್ಸ್ ಬೇಕಾಗಲ್ಲ, ಮತ್ತೆ ನೀರು ಜಾಸ್ತಿ ಉಪಯೋಗ ಆಗದೆ ಇರೋಂತವನು ಹಾಕ್ಬಿಟ್ರೆ, ಈ ವೈಲೆಟ್ಸ್ ಅಥವಾ ಡೇನಿಯಮ್ ಸೆರೇನಿಯಮ್ ಅಂತವೆಲ್ಲ ಹಾಕೊಂಡ್ರೆ ವಾರಕ್ಕೆ ಒಂದಿನ ನೀರ್ ಕೊಟ್ರೆ ಸಾಕು ಅಂತವನ್ನ ನಾನು ಸ್ವಲ್ಪ ಪ್ರಿಫರ್ ಮಾಡ್ತೀನಿ. ಯಾಕಂದ್ರೆ ಇವಾಗೆಲ್ಲ ಲೇಬರ್ಸ್ ಅಷ್ಟು ಬರಲ್ಲ, ಅವರಿಗೂ ತೊಂದರೆ ಆಗಲ್ಲ, ನಮಗೂ ತೊಂದರೆ ಆಗಲ್ಲ. ಪಾಯಿಂಟ್ ಸಿಟಿಯ ಸುಮಾರು ತರನಾದ ಕಲೆಕ್ಷನ್ ಅಲ್ವಾ? ಹೌದು, ಅಂದ್ರೆ ಈ ಟೈಮ್ ಅಲ್ಲಿ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಮರ ಹೋಗುತ್ತೆ ಆ ಟೈಮ್ ಅಲ್ಲಿ ಎಲ್ಲ ಕಟ್ ಮಾಡಿ ಗಿಡ ಪ್ಲಾಂಟ್ ಮಾಡ್ಕೊಂತೀನಿ. ಆಂಥೋರಿಯಮ್ಸ್ ವಾರಕ್ಕೊಂದ್ಸರಿ ಕೊಟ್ರೆ ಅಥವಾ 4 ದಿನಕ್ಕೊಂದ್ಸರಿ, ಅಂದ್ರೆ ತುಂಬಾ ಬಿಸಿಲಿರೋ ಜಾಗಕ್ಕೆ ಹಾಕಿದ್ರೆ ಬೇಕಾಗತ್ತೆ, ಬಿಸಿಲು ಬೀಳದಿರೋ ಜಾಗದಲ್ಲಿದ್ರೆ ತುಂಬಾ ನೀರಿನ ಅವಶ್ಯಕತೆ ಬೀಳ. ಯೋಗಾಸನವನ್ನು ಮಾಡ್ತಾ ಇರ್ತೀರಲ್ವಾ? ಬೆಳಿಗ್ಗೆ 4:30 ಹೇಳ್ತೀನಿ, 4:30 ಎದ್ಬಿಟ್ಟು ಮುದ್ರೆಗಳು ಹಾಕ್ತೀನಿ 5:45 ತನಕ. ಮುದ್ರೆಗಳು ಮುಗಿದ್ಮೇಲೆ ಅಷ್ಟೊತ್ತಿಗೆ ಯೋಗ ಸ್ಟಾರ್ಟ್ ಆಗುತ್ತೆ, ನಮ್ದು ಆನ್ಲೈನ್ ಕ್ಲಾಸಸ್ ಇರುತ್ತೆ, ಅವ್ರ ಜೊತೆನೆ ಆನ್ಲೈನ್ ಅಲ್ಲೇನೆ 5:45 ತನಕ ಆಗುತ್ತೆ. ಖಾಲಿ ಹೊಟ್ಟೆನಲ್ಲಿ ಮುದ್ರೆಗಳು ಹಾಕೋದ್ರಿಂದ ತುಂಬಾ ಬೆನಿಫಿಟ್ ಆಗುತ್ತೆ. ಇವನ್ ಶ್ರೀನಿವಾಸ್ ಗುರುಜಿದು ಮಧುಮೇಹಕ್ಕೆ ಅಂತಾನೆ ಒಂದ್ ಬುಕ್ ಬರೆದಿದ್ದಾರೆ. ಒಂದ್ಸರಿ ನಾನು ಅವರನ್ನ ಮೀಟ್ ಆಗಕ್ ಹೋಗಿದ್ದೆ ಬೆಂಗಳೂರು ಮಲ್ಲೇಶ್ವರಂ ಅಲ್ಲಿ, ಬುಕ್ ತಗೊಂಡ್ ಬಂದಿದ್ದೆ ಎರಡು. ಅದನ್ನ ನೋಡ್ಬಿಟ್ಟು ನನ್ನ ಹಸ್ಬೆಂಡ್ ಶುಗರ್ ಬಂದಾಗ ಅಪಾನ್ ವಾಯು ಮುದ್ರಾ ವಿತ್ ಮಂತ್ರ ಹೇಳಿದ್ರು ಅವರು, ಡೈಲಿ ಬೆಳಿಗ್ಗೆ 15 ಮಿನಿಟ್ಸ್ ಸಾಯಂಕಾಲ 15 ಮಿನಿಟ್ಸ್, 3 ಮಂತ್ಸ್ ಗೆ ಅವ್ರಿಗೆ ಶುಗರ್ ನಾರ್ಮಲ್ ಆಯ್ತು. ನೋಡಿ, ಗ್ರಾಮೀಣ ಪ್ರದೇಶದಲ್ಲಿ ಇದ್ದುಕೊಂಡು ಈ ರೀತಿಯ ಅಭಿರುಚಿ ಆಸಕ್ತಿ ಬೆಳೆಸ್ಕೊಳ್ತಾ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಕುಟುಂಬದ ಸದಸ್ಯರಿಗೂ ಒಂದ್ ರೀತಿಯಲ್ಲಿ ಅದನ್ನ ತಿಳಿಸ್ತಾ ನಿಮ್ಮ ಸಂಬಂಧಿಕರು ಗೆಳತಿಯರು ಮತ್ತಿತರರಿಗೂ ಈ ವಿಷಯಗಳನ್ನ ಹಂಚುತ್ತಾ ಹೋಗ್ತದ್ರಿ, ಒಳ್ಳೇದೆ. ಇವನ್ ಆರ್ಟ್ ಆಫ್ ಲಿವಿಂಗ್ ಇಂದ ಸ್ಪೈನ್ ಕೇರ್ ಅಂತ ಒಂದು ಪ್ರೋಗ್ರಾಮ್ ಇದೆ, ಒಂದು ಸುದರ್ಶನ್ ಕ್ರಿಯೆ, ತುಂಬಾ ಒಳ್ಳೆ ಹ್ಯಾಪಿನೆಸ್ ಪ್ರೋಗ್ರಾಮ್ ಅಂತ ಕರಿತೀವಿ, ಅದು ತುಂಬಾ ಚೆನ್ನಾಗಾಗುತ್ತೆ. ಫಿಸಿಕಲಿ ಮೆಂಟಲಿ ಅಂಡ್ ಸ್ಪಿರಿಚುಲಿ ಕನೆಕ್ಟ್ ಆಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದು. ಇವೆಲ್ಲ ಔಷಧಿ ರಹಿತ ಚಿಕಿತ್ಸೆಗಳಲ್ವಾ? ಹೌದು ಹೌದು, ಇದು ವೇಗಸ್ ನರ್ವ್ನ ಚೆನ್ನಾಗಿ ಇಟ್ಕೊಳುತ್ತೆ. ಮತ್ತೆ ಗುರುಗಳು ಹೇಳ್ತಾರೆ ಕೂರದು ನಿಲ್ಲದು ಯಾವ್ದು ನಾವು ಕರೆಕ್ಟ್ ಆಗಿ ಮಾಡಲ್ಲ,

ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಲೀಸ್ ಇಲಾಖೆ ಮತ್ತು ವಕೀಲರ ಸಂಘದ ಕಡೆಯಿಂದ ನಾಳೆ ಹೊತ್ತಾರೆ 10 ಗಂಟೆಗೆ ಮಡಿಕೇರಿನ ಜಿಲ್ಲಾಡಳಿತ ಭವನದಲ್ಲಿ ಮಾನವ ಹಕ್ಕುಗಳ ದಿನಾಚರಣೆ ನಡೆದಿದೆ. ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮನ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರಾದ ಎಂ ಭೃಂಗೇಶ್ನವು ಉದ್ಘಾಟನೆ ಮಾಡುವೆ. ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಎಸ್ ಆಕಾಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಹೆಚ್ಚುವರಿ ಜಿಲ್ಲಾಧಿಕಾರಿಗ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕಡೆಯಿಂದ ಸಮಾಜ ಕಲ್ಯಾಣ ಇಲಾಖೆನ ಸಹಕಾರದಲ್ಲಿ ನಾಳೆ ಹೊತ್ತಾರೆ 10 ಗಂಟೆಗೆ ಕುಶಾಲನಗರದ ಬಸವನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಜನಪರ ಉತ್ಸವ ನಡೆದಿದೆ. ಶಾಲಾ ಶಿಕ್ಷಣ, ಸಾಕ್ಷರತೆ ಮತ್ತು ಸಕಾಲ, ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಬಿಸಿ ನಾಗೇಶ್, ಜಿಲ್ಲಾಧಿಕಾರಿ, ಶಾಸಕರು, ಸಂಸದರು ಸೇರಿದಂತೆ ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ಈ ಜಂಬರಲ್ಲಿ ಭಾಗವಹಿಸುವೆ ಅಂತ ಗೊತ್ತಾವುಟು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಇದೇ ತಿಂಗಳ 17ನೇ ತಾರೀಕು ಹೊತ್ತಾರೆ 10 ಗಂಟೆಗೆ ಪೊನ್ನಂಪೇಟೆ ತಾಲೂಕಿನ ಪೊನ್ನಂಪೇಟೆ ಹೋಬಳಿನ ತಿತಿಮತಿ ಗ್ರಾಮದ ಸಮುದಾಯ ಭವನದಲ್ಲಿ ನಡೆದಿದೆ ಅಂತ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡನವು ತಿಳಿಸ್ಯಳು. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರನವು ಇದೇ ತಿಂಗಳ 14 ಮತ್ತು 15ನೇ ತಾರೀಕು ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ಅವು 14ನೇ ತಾರೀಕು ಕಾನೂರು ಮಹಿಳಾ ಮಂಡಳಿನ ಕೂಡುಕೂಟಲ್ಲಿ ಕಾನೂರು ಗ್ರಾಮದಲ್ಲಿ ನಡೆಯುವ ಸಾಂಸ್ಕೃತಿಕ ಉತ್ಸವದಲ್ಲಿ ಭಾಗವಹಿಸಿಕಿದ್ದು 4:00 ಗಂಟೆಗೆ ಗಡಿ ಪ್ರಾಧಿಕಾರದ ಅನುದಾನದಲ್ಲಿ ಕಟ್ಟಿರುವ ಶಾಲೆ, ಕಾಲೇಜು, ಸಂಘ ಸಂಸ್ಥೆಗಳಿಗೆ ಭೇಟಿ ಕೊಟ್ಟವೆ. ಹಾಗೆ 15ನೇ ತಾರೀಕು ಮಡಿಕೇರಿ ಗಡಿ ಭಾಗದ ಶಾಲೆ, ಕಾಲೇಜು, ಸಂಘ ಸಂಸ್ಥೆಗಳಿಗೆ ಭೇಟಿ ಕೊಟ್ಟವೆ ಅಂತ ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿನವು ತಿಳಿಸಿದಳು. ಕಾನೂನು ಮಾಪನಶಾಸ್ತ್ರ ಇಲಾಖೆನ ಕಡೆಯಿಂದ ನಾಳೆಯಿಂದ 17ನೇ ತಾರೀಕು ಮುಟ್ಟ ತಾತ್ಕಾಲಿಕ ಸತ್ಯಾಪನೆ ಮುದ್ರೆ ಶಿಬಿರ ಸೋಮವಾರಪೇಟೆನ ಕರ್ನಾಟಕ ಬ್ಯಾಂಕ್ ಕಟ್ಟಡದ ಎಸ್ಬಿಐ ಬ್ಯಾಂಕ್ನ ಮುಂದೆ ನಡೆಯಕ್ಕಿದ್ದು ವ್ಯಾಪಾರಸ್ಥರು ತಮ್ಮಲ್ಲಿ ಉಪಯೋಗ ಮಾಡುವ ಅಳತೆ, ತೂಕ ಮತ್ತು ತೂಕದ ಸಾಧನಗಳನ್ನ ತಂದು ಸತ್ಯಾಪನೆ ಮುದ್ರೆ ಮಾಡಿಸಿಕಂಬಂಗೆ ಕಾನೂನು ಮಾಪನಶಾಸ್ತ್ರ ನಿರೀಕ್ಷಕರು ತಿಳಿಸಿದಳು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಸಂಸ್ಥೆ ಮತ್ತು ಮೂಡುಬಿದ್ರೆನ ಆಳ್ವಾಸ್ ವಿದ್ಯಾಸಂಸ್ಥೆನ ಕೂಡುಕೂಟಲ್ಲಿ ಇದೇ ತಿಂಗಳ 21ರಿಂದ 27ನೇ ತಾರೀಕು ಮುಟ್ಟ ನಡೆಯುವ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿಗೆ ಸಂಬಂಧಪಟ್ಟಂಗೆ ಕೊಡಗು ಜಿಲ್ಲೆನ ಲೋಗೋ ಇದೇ ಡಿಸೆಂಬರ್ 12ನೇ ತಾರೀಕು ಹೊತ್ತಾರೆ 10:30ಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರಾದ ರಂಗಧಾಮಯ್ಯನವು ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನದಲ್ಲಿ ಬಿಡುಗಡೆ ಮಾಡುವೆ ಅಂತ ಗೊತ್ತಾವುಟು. ಇದೇ ತಿಂಗಳ 12ನೇ ತಾರೀಕು ಕೇಂದ್ರ ಸರ್ಕಾರದ ಕಡೆಯಿಂದ ಬೆಂಗಳೂರಿನ ಯಲಹಂಕಲ್ಲಿ ಬಿಎಸ್ಎಫ್ ಎಸ್ಟಿಸಿ ಕೇಂದ್ರದಲ್ಲಿ ಬಿಎಸ್ಎಫ್ನ ಮಾಜಿ ಸೈನಿಕರ ಪಿಂಚಣಿ ಅದಾಲತ್ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಬಿಎಸ್ಎಫ್ನ ಮಾಜಿ ಸೈನಿಕರು ತಮ್ಮ ಪಿಂಚಣಿ ವಿಚಾರದಲ್ಲಿ ಏನಾರು ಕುಂದುಕೊರತೆಗ ಇದ್ದರೆ ಪಿಂಚಣಿ ಅದಾಲತ್ಲಿ ಭಾಗವಹಿಸಿ ಅದಾಲತ್ನ ಪ್ರಯೋಜನ ಪಡ್ಕೊಳಕ್ಕೆ ಹೆಚ್ಚಿನ ಮಾಹಿತಿ ಬೇಕರೆ ಬಿಎಸ್ಎಫ್ ಎಕ್ಸ್ ಸರ್ವಿಸ್ ಮೆನ್ ವೆಲ್ಫೇರ್ ಅಸೋಸಿಯೇಷನ್ ಕರ್ನಾಟಕ ಇದರ ಉಪಾಧ್ಯಕ್ಷರಾದ ಚಂಗುಳಂಡ ಶ್ರೀ ಅಯ್ಯಪ್ಪ ಅವರಿಂದ ಪಡ್ಕೊಳಕ್ಕೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕೊಡಗು ಘಟಕದ ಕಡೆಯಿಂದ ಇದೇ ಸುರುಣಸಲ ಜಿಲ್ಲೆಯ ಎಲ್ಲಾ ಮಾಜಿ ಸೈನಿಕರು ಮತ್ತು ಅವರ ಕುಟುಂಬದವಕ್ಕೆ ಮತ್ತು ದಿವಂಗತ ಸೈನಿಕರ ಮನೆಯವಕ್ಕೆ ಮಡಿಕೇರಿನ ಜನರಲ್ ಕೆಎಸ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣೆಯಲ್ಲಿ ಇದೇ 18ನೇ ತಾರೀಕು ಆಟೋಟ ಪೈಪೋಟಿ ಮತ್ತು ವೈದ್ಯಕೀಯ ತಪಾಸಣಾ ಶಿಬಿರ ನಡೆದಿದೆ ಅಂತ ಸಂಘದ ಜಿಲ್ಲಾಧ್ಯಕ್ಷ ಕೊಟ್ಟುಕತ್ತೀರ ಸೋಮಣ್ಣನವು ತಿಳಿಸಿದಳು. ವಿದ್ಯುತ್ ವಿತರಣಾ ಕೇಂದ್ರ ಮಾರ್ಗಲಿ ತುರ್ತು ಕಾರ್ಯ ಇರುವುದರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ 5 ಗಂಟೆ ಮುಟ್ಟ ಪೊನ್ನಂಪೇಟೆ, ಗೋಣಿಕೊಪ್ಪ, ನಲ್ಲೂರು, ಹುದಿಕೇರಿ, ತಿತಿಮತ್ತಿ, ಹಾತೂರು, ಪಾಲಿಬೆಟ್ಟ, ಶ್ರೀಮಂಗಲ, ಬಾಳೆಲೆ, ಕಾನೂರು, ಬಿರುನಾಣಿ, ಕುಟ್ಟ, ವಿರಾಜಪೇಟೆ, ಬಿಶೆಟ್ಟಗೇರಿ, ಬೇತ್ರಿ, ಕಡಂಗಮರೂರು, ಕಾಕೊಟ್ಟುಪರಂಬು, ಅಮ್ಮತ್ತಿ, ಸಿದ್ದಾಪುರ, ಮಾಲ್ದಾರೆ, ಮೂರ್ನಾಡು, ಮರಗೋಡು, ನಾಪೋಕ್ಲು, ಕಕ್ಕಬ್ಬೆ, ಅರೆಕಾಡು, ಅಯ್ಯಂಗೇರಿ ಸುತ್ತಮುತ್ತಲಿನ ಜಾಗೆಗಳಲ್ಲಿ ಕರೆಂಟ್ ಇರದಲೆ ಅಂತ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ನವು ತಿಳಿಸ್ಯಳು. ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ 2021-22ನೇ ಸಾಲಲ್ಲಿ ಧ್ವಜ ನಿಧಿ ಸಂಗ್ರಹಲಿ ಕೊಡಗು ಜಿಲ್ಲೆಯಿಂದ 7.32 ಲಕ್ಷ ರೂಪಾಯಿ ಸಂಗ್ರಹ ಆಗಿ ರಾಜ್ಯದಲ್ಲಿ 3ನೇ ಸ್ಥಾನ ಪಡೆದುಟು. ಈ ಬಗ್ಗೆಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಮತ್ತು ಗೃಹ ಸಚಿವ ಅರಗ ಜ್ಞಾನೇಂದ್ರನವು ಜಿಲ್ಲಾಡಳಿತಕ್ಕೆ ಅಭಿನಂದನೆ ಹೇಳಿದ್ದು ಜಿಲ್ಲಾಧಿಕಾರಿಗಳ ಪರ ಸೈನಿಕ ಕಲ್ಯಾಣ ಇಲಾಖೆನ ಜಂಟಿ ನಿರ್ದೇಶಕರಾದ ಮೇಜರ್ ಜೆ ಕೆ ಬಾಲಸುಬ್ರಹ್ಮಣ್ಯಂನವು ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆಯ ಪಾರಿತೋಷಕ ಪದಕನ ರಾಜ್ಯಭವನದಲ್ಲಿ ರಾಜ್ಯಪಾಲರು ಮತ್ತು ಗೃಹ ಸಚಿವರಿಂದ ಪಡ್ಕೊಂಡಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಬೆಂಗಳೂರು, ಕುಶಾಲನಗರ, ಮಡಿಕೇರಿ. ಕೇಳುವರೆ ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಲೋಪಾಮುದ್ರಾ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಗೋಣಿಕೊಪ್ಪ ಹಾಗೂ ವಿರಾಜಪೇಟೆ ಕೊಡಗಿನ ಪ್ರಥಮ ಹಾಗೂ ಏಕೈಕ ಎನ್ಎಬಿಎಚ್ ಮಾನ್ಯತೆ ಪಡೆದ ಆಸ್ಪತ್ರೆ. ನಮ್ಮ ಆಸ್ಪತ್ರೆ ಅರಿತ ವೈದ್ಯರಿಂದ ನಿಮ್ಮ ಕಣ್ಣಿನ ಆರೈಕೆ ಪಡೆಯಿರಿ. ನಮ್ಮಲ್ಲಿ ಆಧುನಿಕ ಹಾಗೂ ಕಸ್ಟಮೈಸ್ ರೀತಿಯ ಕಣ್ಣಿನ ಪರಶಸ್ತ್ರಚಿಕಿತ್ಸೆ, ಲೇಸರ್ ಚಿಕಿತ್ಸೆ, ಒಣ ಕಣ್ಣಿನ ಚಿಕಿತ್ಸೆ ಹಾಗೂ ಕಣ್ಣಿನ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಸಂಪರ್ಕಿಸಿ ಗೋಣಿಕೊಪ್ಪ 9481920056, ವಿರಾಜಪೇಟೆ 9483730056. JNJ Coffee Works, ಕುಕ್ಲೂರು. ನಂಗ ಕಾಫಿ ಮಳು ಅಡಿಕೆ ಪಿಂಜ ನೆಲನ ನಲ್ಲ ಕ್ರಯ ತೋರ್ತವ. JNJ Coffee Works, ಕುಕ್ಲೂರು, ಕೊಳುವಂಡ ಕಾರ್ಯಪ್ಪ 9448721469. ತಾಳೇರಿ ಮೂಂದನಾಡು ಕೋಲು ಮಂದಲು ಪುತ್ತರಿ ನಂಬೆನ ಮಾರಿಪತ್ಲು ನಾಳೆ ಚೆನ್ನಿಯಾಚೆ ಮಜ್ಜನ ಓರು ಗಂಟೆಯಿಂದ ನಾಡು ಮಂದು ಕೂಡುವ ಕಾರ್ಬಾರು ನಡಪ. ಈ ನೇರತ್ಲು ಪುತ್ತರಿ ಕೋಲಾಟು, ಬೊಳ್ಕಾಟು, ಪರೆಯಕಳಿ, ಕಪ್ಪೆಯಾಟು, ಉಮ್ಮತ್ತಾಟು, ವಾಲಗತ್ತಾಟ್ರಂತ ಫಲತರ ಸಾಂಸ್ಕೃತಿಕ ಪ್ರದರ್ಶನ. ಆಮಕ್ಕ ಪೊಮ್ಮಕ್ಕ ಕೇರುಬಲಿಪ ಪೈಪೋಟಿ ಪಿಂಜ ಮುಖ್ಯ ಬೆಂದು ಶ್ರೀಮತಿ ಮೊನ್ನಡ ಶೋಭಾ ಸುಬ್ಬಯ್ಯಂಗಕ್ಕ ಸನ್ಮಾನ ಕಾರ್ಬಾರು ನಡಪ. ನಾಡುಕಾರ ಎಲ್ಲರೂ ಪದ್ಧತಿರ ಉಡುಪುಲು ಬಂದಿತ್ತು ಕೂಡ್ಯಾಡೊಂದು ತಾಳೇರಿ ಮೂಂದನಾಡು ಕೋಲು ಮಂದು ಸಮಿತಿ ಕಟ್ಟಂಡಿತು. ಜನತಾ ಬಜಾರ್ ಮಡಿಕೇರಿ, ನಮ್ಮಲ್ಲಿ ದಿನಬಳಕೆಯ ದಿನಸಿ ಸಾಮಗ್ರಿಗಳು, ಮನೆ ಬಳಕೆಯ ಎಲ್ಲ ವಸ್ತುಗಳು ಸೇರಿದಂತೆ ಕಾಫಿ ಕುಯಿಲಿಗೆ ಬೇಕಾದ ಕುಕ್ಕೆಗಳು, ತಾಟುಗಳು, ಕಾಫಿ ಒಣಗಿಸಲು ಬೇಕಾದ ಗುಣಮಟ್ಟದ ತಾರ್ಪಾಲಗಳು ಕಡಿಮೆ ದರದಲ್ಲಿ ದೊರೆಯುತ್ತದೆ. ಬನ್ನಿ ಜನತಾ ಬಜಾರ್ ಮಡಿಕೇರಿ. ಕೇಳಿಪಟ್ಟ ಬೆಕ್ಕೆಸೊಡ್ಲೂರು ಗ್ರಾಮ ಶ್ರೀ ಮಂದತ್ತವ್ವ ದೇವಡ ಕೋಲು ಮಂದು ಇದೇ ಪತ್ತಾಂಗ ಚೆನ್ನಿಯಾಚೆ ನಡಪ. ಮಜ್ಜನ ದಂಡು ಗಂಟೆಗೆ ಭಂಡಾರ ಪರಕೆ ಇಡುವ. ಊರ್ನಾಡ್ರ ಭಕ್ತಂಗೆಲ್ಲ ಬಂತು ಕೂಡಿಯಾಡೋಣಂದು ತಕ್ಕ ಮುಖ್ಯಸ್ಥಂಗ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಂಡಿತು. ನವೆಂಬರ್ 25 ನಿಧನರಾದ ಕೋಳಿಮಾಡು ದಿವಂಗತ ಕುಂಜಪ್ಪನವರ ಮಗ ಕಾಳಪ್ಪ ಬಾಬಿ ಅವರ ತಿಥಿಕರ್ಮಾಂತರ ನಾಳೆ ಶನಿವಾರ ಪೂರ್ವಾಹ್ನ 11 ಕೆದಮಳ್ಳೂರು ಗ್ರಾಮ ತೋರದಲ್ಲಿರುವ ಮೃತರ ಸುಗ್ರಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ ವಿಶಾಲಾಕ್ಷಿ, ಮಕ್ಕಳು, ಅಣ್ಣಂದಿರು, ಅಕ್ಕಂದಿರು, ಬಾವಂದಿರು, ಅತ್ತಿಗೆಯಂದಿರು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ. ಮಡಿಕೇರಿಯಲ್ಲಿ ಮತ್ತೆ ಬಾಯಲ್ಲಿ ದೂರಿರಿಸುವ ದೋಸಾ ಫೆಸ್ಟ್. ಹೌದು, ಮಡಿಕೇರಿಯ ಹೋಟೆಲ್ ದ ಫೋರ್ಟ್ ಮರ್ಕರದಲ್ಲಿ ಡಿಸೆಂಬರ್ 15 ಸಂಜೆ 4-7 ಗಂಟೆಯವರೆಗೆ ಸುಮಾರು 100 ಬಗೆಯ ವೆಜ್ ಅಂಡ್ ನಾನ್ ವೆಜ್ ದೋಸೆಗಳನ್ನು ಸವಿಯುವ ಅವಕಾಶ. ನಿಮ್ಮ ಆಯ್ಕೆಯ ದೋಸೆಯನ್ನು ಸವಿಯಲು ಹಿಂದೆ ಟೇಬಲ್ ಕಾಯ್ದಿರಿಸಿ. ಹೋಟೆಲ್ ದ ಫೋರ್ಟ್ ಮರ್ಕರ, ಕೊಡವ ಸಮಾಜ ಕಾಂಪ್ಲೆಕ್ಸ್, ಮಡಿಕೇರಿ 0827222866 ಅಥವಾ 2299966. ಮೈಸೂರು ಫರ್ಟಿಲಿಟಿ ಸೆಂಟರ್ ನಲ್ಲಿ ಮೊದಲ ಬಾರಿಗೆ ಅಫೋರ್ಡಬಲ್ IVF ಟ್ರೀಟ್ಮೆಂಟ್ ಜೊತೆಗೆ ನಿಮಗೆ ಸಿಗ್ತಾ ಇದೆ ಸಿಂಗಾಪುರ್ ನ ಟೆಕ್ನಾಲಜಿ ಮತ್ತು ಎಕ್ಸ್ಪರ್ಟೀಸ್ ಸೌಲಭ್ಯಗಳು. ಈಗ ನಮ್ಮ ಮೈಸೂರಿನಲ್ಲಿ ನಾರ್ಮಲ್ ಸ್ಪರ್ಮ್ ಸೆಲೆಕ್ಟ್ ಮಾಡಲು ಇನ್ಸಿ ಟೆಕ್ನಾಲಜಿ ಹಾಗೂ ಪ್ರೆಗ್ನೆನ್ಸಿ ಅವಕಾಶವನ್ನು ಹೆಚ್ಚಿಸುವುದಕ್ಕೆ ಉನ್ನತ ಎಂಬ್ರಿಯೋವನ್ನು ಮಾನಿಟರ್ ಹಾಗೂ ಸೆಲೆಕ್ಟ್ ಮಾಡಲು ಟೈಮ್ ಲ್ಯಾಪ್ಸ್ ಟೆಕ್ನಾಲಜಿ ಸೇರಿದಂತೆ ಮತ್ತಷ್ಟು ಸೌಕರ್ಯಗಳು ಲಭ್ಯ. ಮಕ್ಕಳಾಗ್ತಿಲ್ಲ ಅನ್ನೋ ಚಿಂತೆ ಬಿಡಿ, ಮೈಸೂರು ಫರ್ಟಿಲಿಟಿ ಸೆಂಟರ್ ಗೆ ಭೇಟಿ ನೀಡಿ. ವಿಜಯನಗರ 4th Street, ಔಟರ್ ರಿಂಗ್ ರೋಡ್, ಮೈಸೂರು. ಫಾರ್ ಮೋರ್ ಡೀಟೈಲ್ಸ್ ಕಾಲ್ 9019161221. ಕುಶಾಲನಗರದ ಟಾಪ್ ಕೋಸಂಸಂ ನಲ್ಲಿ ಮದುವೆ ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜ್ ಇದೀಗ ಕೇವಲ 2.99% ನಿಂದ ಪ್ರಾರಂಭ. ಆಂಟಿಕ್ ಆಭರಣಗಳ ಮೇಕಿಂಗ್ ಚಾರ್ಜ್ 9.99% ನಿಂದ ಪ್ರಾರಂಭ. ವಜ್ರದ ಮೌಲ್ಯದ ಮೇಲೆ 25% ಡಿಸ್ಕೌಂಟ್. ಈ ಕೊಡುಗೆ December 14-25. ಟಾಪ್ ಕೋಸಂಸಂ, ಕುಶಾಲನಗರ, ಪಿರಿಯಾಪಟ್ಟಣ. ಜಾಹೀರಾತುಗಳು ಪ್ರಸಾರವಾದವು. ನಿಧನ ಸುದ್ದಿ. ಪೊನ್ನಂಪೇಟೆ ಬಾಳಾಜಿ ಗ್ರಾಮತ್ರ ಮಲಚಿರ ಶಾಂತಾ ದೇವಯ್ಯ ಇಂದು ಪುಲಾಕ ಮಾಡಪಟ್ಟಿತ್ತು. 60 ಮಲಚಿರ ಶಾಂತಾ ದೇವಯ್ಯ ಐಂಡ ಆಕಿರಿ ಕಾರ್ಯ ನಾಳೆ ಮಜ್ಜನ 12 ಸ್ವಗ್ರಾಮ ಬಾಳಾಜಿಲೆ ನಡಪ. ಪೊನ್ನಂಪೇಟೆ ತಾಲೂಕು ಬಿರ್ನೋಣಿ ಗ್ರಾಮ ಮಂಡ್ಯಮಾನಿ ಕರಳನ ಕಾಳಿಮಾಡ ಪೌತಿ ಡಾಲಿ ನಂಜಪ್ಪ ಇಂಗಡ ಪೊಣ್ಣು ರೋಹಿಣಿ ನಂಜಮ್ಮ ಐಂಗ ಇಂದು ಮಾಡಪಟ್ಟಿತ್ತು. 70 ಕಾಳಿಮಾಡ ರೋಹಿಣಿ ನಂಜಮ್ಮ ಐಂಗಡ ತಾಮನೆ ಹುದಿಕೇರಿ ಕುಪ್ಪಣಮಾಡ ಚಾವುಕೂಟೋ ಮೋವ ಹುದೂರು ಕರಡಾನ ರೋಷನ್ ರಮನೆಲ್ ದಫನ ಕಾರ್ಯ ನಾಳೆ ಪೊಲಾಕ 10 ಮೀದ ಬಿರ್ನಾಣಿ ಕಾಳಿಮಾಡ ಒಕ್ಕ ತೋಟಂಗಟ್ಟಲ್ ನಡಪ. ಕಕ್ಕಬೆ ಕುಂಜಿಲ ಗ್ರಾಮತ್ರ ನಿವಾಸಿ ಕೋಡಿಮಣಿಯಂಡ ಅಕ್ಕಣಿ ಸೀತಮ್ಮ ಇಂದು ಬೈಟ ಪಕ್ಕ ಮಾಡಪಟ್ಟಿತು. 90 ಕೋಡಿಮಣಿಯಂಡ ಅಕ್ಕಣಿ ಸೀತಮ್ಮ ತಾಮನೆ ಪೊನ್ನಕಚ್ಚಿರ ಐಂಗಡ ದಫನ ಕಾರ್ಯ ನಾಳೆ ಮಜ್ಜನ 1:30 ಪೆರಿಯ ಮೋವು ರಮೇಶ್ ಐಂಡ ಸ್ವಂತ ಮನೆ ನಡಪ ಅಂದು ಒಕ್ಕ ಕರಾರಿ ಚಿಟ್ಟಿತು. ಮೂಲತ ಮುಟ್ಲು ಗ್ರಾಮತ್ರ ಬೆಂಗಳೂರು ಸಂಜಯ್ ನಗರದ ವಾಸ ಇಂಜ ಲೋಕ ಶಿಕ್ಷಣ ಇಲಾಖೆಯ ನಿವೃತ್ತ ಅಸಿಸ್ಟೆಂಟ್ ಡೈರೆಕ್ಟರ್ ಪುದಿಯ ತಂಡ ಗಪ್ಪು ಸುಬ್ಬಯ್ಯ ಇಂದು ಮರಣಪಟ್ಟಿತು. 62 ವಯತ್ರ ಪುದಿಯ ತಂಡ ಗಪ್ಪು ಸುಬ್ಬಯ್ಯ ಎಂಗಡ ದಫನ ಕಾರ್ಯ ನಾಳೆ 4:00 ಬೆಂಗಳೂರು ಸಂಜಯ್ ನಗರ ಮನೆಯಲ್ಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಸಮಾಚಾರ. ಸುದ್ದಿ ಸಮಾಚಾರ ಓದಿನೊಳ ಓಚಟ್ಟಂಗಡ ರವಿ ಸುಬ್ಬಯ್ಯ. ಇದೇ ತಾರೀಕು 10 ಪಿಂಜ 11 ಅಣ್ಣಕ ನಾಳೆ ಪಿಂಜ ಮತ್ತೆಂದು ಕೊಡಗು ಕಾಫಿ ಮೇಳ ಮಡಿಕೇರಿ ರಾಜಸೀಟ್ಲು ನಡಪಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಆರಿಸಿಟ್ಟಿತು. ಕಾಫಿ ಮಂಡಳಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಕ್ಕಂಗ ಕಾಫಿಗೆ ಅಂತಾರಾಷ್ಟ್ರೀಯ ಮಟ್ಟದ ಅರ ಬೋಡಿಕೆ ಬಪ್ಪನಿಕೆ ಮಾಡುವ ಉದ್ದೇಶದ ವಾರತರ ಆಖಿರಿ ದಿನಾನ ದಂಡನೆ ಚೆನ್ನಿಯಾಚೆ ಪಿಂಜ ನಾರಾಚೆ ಮಡಿಕೇರಿ ಗ್ರೇಟರ್ ರಾಜಸೀಟ್ಗೆ ಅರ ಪ್ರವಾಸಿ ಬಪ್ಪಕ ಈ ಮೇಳ ನಡೆತೋಗಿ ಯೋಜನೆ ರೂಪಿಸಿಟ್ಟಿತು. ಕೊಡಗಲು ಪೆರತು ನಲ್ಲ ಗುಣಮಟ್ಟದ ಕಾಫಿ ಬಳೆ ಬೆಳೆತಿನುಂಡು. ಕಾಫಿ ಬಳೆ ಬೆಳೆತಿದ್ದು ಕಾಫಿ ಪುಡಿ ಆಪಲಿಗೆ ತನೆ ಪಿಂಜ ಕಾಫಿ ಪುಡಿಗೆ ಚಿಕೋರಿ ಪುಡಿ ಕೂಟೋದು ಕೂಡದನಕ್ಕೆ ಮೇಳದ ಪ್ರವಾಸಕ್ಕೆ ಕಾಫಿಗೆ ಸಂಬಂಧಪಟ್ಟ ಎಲ್ಲ ವಿಷಯದ ಮಾಹಿತಿ ಕೊಡಪ. ಕೊಡಗರ ಕಾಫಿನ ಪ್ರಪಂಚ ಮಟ್ಟದ ಪ್ರಚಾರ ಮಾಡೋದೇ ಈ ಮೇಳದ ಉದ್ದೇಶ. ಕೊಡಗು ಜಿಲ್ಲೆಯಿಂದ ಊರು ಜಿಲ್ಲೆ